ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ. ಕೇಳಿ, ಜನವರಿ 8 ಜೊಯ್ಡಾ ತಾಲೂಕಿನ ಕುಣಬಿ ಸಮುದಾಯ ಭವನದಲ್ಲಿ ಜರುಗಿದ ಗೆಡ್ಡೆ ಗೆಣಸು ಮೇಳದ ಬಾನುಲಿ ವರದಿ. ಜೊಯ್ಡಾ ತಾಲೂಕು ಕುಣಬಿ ಸಮಾಜ ಅಭಿವೃದ್ಧಿ ಸಂಘ, ಕಾಳಿ ಪ್ರವಾಸೋದ್ಯಮ ಸಂಸ್ಥೆ, ಕಾಳಿ ರೈತ ಉತ್ಪಾದಕ ಕಂಪನಿ ಕುಂಬಾರವಾಡ, ಗೆಡ್ಡೆ ಗೆಣಸು ಬೆಳೆಗಾರರ ಸಂಘ ಜೊಯ್ಡಾ ಇವರ ಸಂಯುಕ್ತ ಆಶ್ರಯದಲ್ಲಿ ಗೆಡ್ಡೆ ಗೆಣಸು ಮೇಳವನ್ನು ಜೊಯ್ಡಾದ ಕುಣಬಿ ಸಮುದಾಯ ಭವನದ ಆವರಣದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಗೆಡ್ಡೆ ಗೆಣಸುಗಳ ಪ್ರದರ್ಶನ, ವಿವಿಧ ಸ್ಪರ್ಧೆಗಳು, ಮಾರಾಟ ಹಾಗೂ ಆಹಾರ ಮೇಳವನ್ನು ಈ ಸಂದರ್ಭದಲ್ಲಿ ಆಯೋಜಿಸಲಾಗಿತ್ತು. ವಾರದ ಸಂತೆ ದಿನವಾದ ಬುಧವಾರವಾಗಿರುವುದರಿಂದ ಗೆಡ್ಡೆ ಗೆಣಸು ಮೇಳವು ಮತ್ತಷ್ಟು ಜನಾಕರ್ಷಣೀಯ ಕೇಂದ್ರವಾಗಿತ್ತು. ಬೆಳೆಗಾರರು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡುವುದರಲ್ಲಿ ಹೆಚ್ಚಿನ ಉತ್ಸಾಹವನ್ನು ತೋರಿಸಿದರೆ ಸಭಾಂಗಣದ ಒಳಗಡೆ ಗೆಡ್ಡೆ ಗೆಣಸನ್ನು ಉಪಯೋಗಿಸಿಕೊಂಡು ವಿವಿಧ ಖಾದ್ಯಗಳನ್ನು ತಯಾರಿಸಿ ಅದನ್ನು ಸವಿಯುವ ಅವಕಾಶಕ್ಕಾಗಿ 1,000 ಸಂಖ್ಯೆಯಲ್ಲಿ ಊರವರು, ಪರವೂರವರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹೆಚ್ಚು ಸಂಭ್ರಮಿಸಿದರು. ಕುಣಬಿ ಸಂಪ್ರದಾಯದ ಪ್ರಾರ್ಥನೆಯೊಂದಿಗೆ ಗೆಡ್ಡೆ ಗೆಣಸು ಮೇಳವನ್ನು ಅಧಿಕೃತವಾಗಿ ಚಾಲನೆಗೊಳಿಸಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಳಿ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರು, ಗೆಡ್ಡೆ ಗೆಣಸು ಮೇಳದ ಆಯೋಜಕರೂ ಆಗಿರುವ ಡಾಕ್ಟರ್ ಜಯಾನಂದ ಎಚ್ ದೇರೇಕರ್ ಅವರು, ಸ್ಥಳೀಯ ಗೆಡ್ಡೆ ಗೆಣಸುಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಕಳೆದ 10 ವರ್ಷಗಳಿಂದ ಗೆಡ್ಡೆ ಗೆಣಸು ಮೇಳವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಈ ವರ್ಷ 11ನೇ ವರ್ಷದ ಗೆಡ್ಡೆ ಗೆಣಸು ಮೇಳವನ್ನು ಈ ವರ್ಷ ಆಯೋಜಿಸಲಾಗ್ತಾ ಇದೆ. ಇದರ ಉತ್ಪಾದನೆ ಮತ್ತು ವಿಸ್ತಾರವನ್ನು ಹೆಚ್ಚಿಸುವುದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಹಾಗೂ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ನುಡಿದರು. ಹತ್ತು ವರ್ಷ ಹಿಂದೆ ನನ್ನ ಗುರುಗಳಾದ ಬಾಲಚಂದ್ರ ಹೆಗಡೆ ಮತ್ತು ನನ್ನ ಸ್ನೇಹಿತ ನರಸಿಂಹ ಭಟ್ಟ ಮತ್ತು ನಾನು ಒಂದು ಸಂಶೋಧನಾ ಒಂದು ಕ್ಷೇತ್ರ ಅಧ್ಯಯನಕ್ಕಾಗಿ ಡಿಗ್ಗಿಯ ಪಕ್ಕದಲ್ಲಿ ಇರುವಂತಹ ಪಾಡಶೇತ ಹಳ್ಳಿಗೆ ವಾಸ್ತವ್ಯಕ್ಕೆ ಇದ್ದಾಗ ನಮಗೆ ತಕ್ಷಣ 1/2 ಗಂಟೆಯಲ್ಲಿ ಅಡುಗೆ ಮಾಡಿದಂತಹ ಸರಸ್ವತಿ ಮಿರಾಶಿ ಅವರು ಆ ಅಡುಗೆಯ ಒಂದು ಟೇಸ್ಟ್ ಅನ್ನು ನರಸಿಂಹ ಭಟ್ ಮತ್ತು ಬಾಲಚಂದ್ರ ಹೆಗಡೆ ಅವರು ಹೇಳಿದ್ರು, ನಾವು ಇಲ್ಲಿ ಗೆಡ್ಡೆ ಗೆಣಸು ಮೇಳ ಮಾಡೋಣ, ಅದರಿಂದ ಎಷ್ಟು ಡೈವರ್ಸಿಟಿ ಇದೆಲ್ಲ ನಮಗೆ ಗೊತ್ತಾಗ್ತದೆ ಅಂತ ಹೇಳಿದಾಗ ನಾವು ಒಂದು ಅದೇ ರಾತ್ರಿ ಪ್ಲಾನ್ ಮಾಡಿದ್ದೇವೆ. ಆದರೆ ನನ್ನ ತಮ್ಮ ರವಿಶಂಕರ್ ಡೇರೇಕರ್ ಮತ್ತು ವಿಷ್ಣು ಡೇರೇಕರ್ ಅವರಿಗೆ 500 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕಿ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ನಾವು ಮೇಳ ಮಾಡೋಣ ಅಂತ ಹೇಳಿ ಕಳಿಸ್ಲಿಕ್ಕೆ ಹೋದ ಎಲ್ಲರೂ ನಮ್ಮನ್ನು ನಕ್ರು. ನಾವು ಬರೇ ನಮ್ಮ ಸ್ವಂತಕ್ಕೆ ಉಪಯೋಗಿಸುತ್ತಿರುವಂತಹ ಈ ಗಡ್ಡೆ ಗೆಣಸು ಜನ ಬಂದ್ರೆ ನಾವು ಇದನ್ನು ಖರೀದಿ ಮಾಡುದಿಲ್ಲ, ಅದೆಲ್ಲ ಮಾಡಬೇಡಿ ಆಗಲ್ಲ ಅದು ಅಂತ ಹೇಳಿದ್ರೆ, ಆದರೆ ಆ ಫಸ್ಟ್ ಗಡ್ಡೆ ಗೆಣಸು ಮೇಳಕ್ಕೆ ಬಂದಿರುವಂತಹ 84 ರೈತರು ನಮ್ಗೆ ಆ ಇದಕ್ಕೆ ಒಂದು ಪ್ರೇರಣೆ ಕೊಟ್ಟಿದ್ದು, ತಾವು ತಂದಿರುವಂತಹ ಗಡ್ಡೆ ಗೆಣಸು ಅದೇ ನೆಲದಲ್ಲಿ ಕೂತ್ಕೊಂಡು ಮಾರಾಟ ಮಾಡಿದ್ದು. ಆದರೆ ಅದೇ ಟೈಮಲ್ಲಿ ನಾವು ಸ್ಪೆಷಲ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದು CTCR ಅಟ್ ಟ್ರಿವೆಂಡ್ರಮ್ ಡಾಕ್ಟರ್ ರಾಮನಾಥ್ ಅನ್ನೋ, ನೋ ವಿ ಆರ್ ನಾಟ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಟ್ಯಾಪಿಕ್ಯೂ ಕಸವಾ ಹಿಯರ್, ಲೆಟ್ ಅಸ್ ಪ್ರಮೋಟ್ ವಾಟ್ ಎವರ್ ದೀಸ್ ಪೀಪಲ್ಸ್ ಆರ್ ಗ್ರೋವಿಂಗ್ ಇನ್ ದಿಸ್ ಏರಿಯಾ. ನಮ್ಮ ಕುಣಬಿ ಸಮಾಜಕ್ಕೆ ಪ್ಲೇಂಟ್ ಜೀನಿಯಮ್ ಸೇವಿಯರ್ ಕಮ್ಯುನಿಟಿ ಅವಾರ್ಡ್ ಅಂಕ ಮೇಳು, 10 ಲಕ್ಷ ರಾಷ್ಟ್ರೀಯ ಪ್ರಶಸ್ತಿ ಮೇಳಿ ಆಣಿ ಅಂಕ ಸನ್ಮಾನ ವಿ ಮೇಳು. ಇತ್ಲೇಸ್ ನಂತರ ಹ್ಯಾ ಗಡ್ಡೆ ಗೆಣಸು ಮೇಳ ಪಾಸನ್ ಸ್ಟಾರ್ಟ್ ದಲ್ಲ ನಂತರ ಅನೇಕ ಸಂಶೋಧನಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಸೋ ಮೆನಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಹ್ಯಾ ಬರೋಬ್ಬರ ಆಮ್ಯಾ ಬರೋ ಜೋಡ್ಲಿ ತ್ಯಾ ವಿಶೇಷತಃ CTCRI ಟ್ರಿವೆಂಡ್ರಮ್, CTCRI ಭುವನೇಶ್ವರ್, ಹಾರ್ಟಿಕಲ್ಚರ್ ಕಾಲೇಜ್ ಸಿರ್ಸಿ, ಫಾರೆಸ್ಟ್ರಿ ಕಾಲೇಜ್ ಸಿರ್ಸಿ, ಸ್ಪಟ್ನಿಕ್ ಫಾರ್ಮ್ ಬೆಂಗಳೂರು, ಕೃಷಿ ವಿಜ್ಞಾನ ಕೇಂದ್ರ ಸಿರ್ಸಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ತೋಟಗಾರಿಕಾ ವಿಶ್ವವಿದ್ಯಾಲಯ ಧಾರವಾಡ, ಅಷ್ಟೇ ಅನೇಕ ತರಹ ಜೆ ವಿಜ್ಞಾನಿ ಆಮೇಲೆ ಹ್ಯಾ ಕ್ಷೇತ್ರ ಅಧ್ಯಯನಸಾಠಿ ಇಲ್ಲ ಅಂತ ಇತ್ಲೇಸ್ ಮಾರ್ಗದರ್ಶನ ಕೊಡೋಣ ತರ ಹ್ಯಾಚ್ ಟ್ಯೂಬರ್ ಮೇಳಾಚಿ ಆಮ್ಕಾ ಜಿ ಸ್ಫೂರ್ತಿ ಮೇಳಲಿ ಕಾಲಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಮನ ಸ್ಥಾಪನೆ ಕೇಳಿ ಮಾನ್ಯ ಶಾಂತರಾಮ್ ಕಾಮತ್ ಜಾ ನೇತೃತ್ವ ಕಾಲಿ ಇತ್ಲೇಸ್ ದಾವಣ ತರ ನೆಕ್ಸ್ಟ್ ನೀತಿ ಆಯೋಗಚನ ಇನ್ಸ್ಪಿರೇಷನಲ್ ಬ್ಲಾಕ್ ಮನ ಜಾ ಸಿಲೆಕ್ಟ್ ಕಲಾಮ್ ಜೋಡ ತಾಲೂಕಾ ತ್ಯಾಸ ತಾಲೂಕಾದ ಒನ್ ಬ್ಲಾಕ್ ಒನ್ ಕ್ರಾಪ್ ಹ್ಯಾ ಕ್ಷೇತ್ರ ಬಿ ಟ್ಯೂಬರ್ ಕ್ರಾಪ್ ಹೇ ಸಿಲೆಕ್ಟ್ ಕೇಳಲೆ. ಅಷ್ಟೇ ತರಹ ಹೋ ಜೋ ಪ್ರವಾಸ ಗೆಲ್ಯಾ 10 ವರ್ಷಾಚನ ಆಮ್ಹಿ ಸುರು ಕೇಳಲ ಹಾ ಹ್ಯಾ ಕಾರ್ಯಕ್ರಮ ಅಷ್ಟೇ ಅನೇಕ ಜೆ ಧೊಳ್ಯಾಕ ದಿಸ್ನಾದಲ್ಲಿ ಅಷ್ಟೇ ಅನೇಕ ಶಕ್ತಿ ಜೆ ಆಮ್ಚ ಪಟ್ಟಣ ರಾವಲಿ ಹಿ ಜೆ 10 ವರ್ಷಾಪರ್ಯಂತ ನಮ್ಗೆ ಮದತ್ ಕೇಳಿ ಆಣಿ ಆಸ ಜಿ ವಿಶೇಷ ಮೊಟ್ಟೆ ಪ್ರತ್ಯೇಕ ವರ್ಷ ಆಮ್ಕ ಕಾಯ ಜಾಗೋಚಿ ಕಮ್ಮಿ ಝಾಲಲೆ ಆಣಿ ಆಮ್ಹಿ ಪುಡೆ ಓಸಲಾಗಲೇ. ಕುಂಡದಲ್ಲಿ ಬೆಳೆದ ಕೆಸುವಿನ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ರಾಜ್ಯ ಸರ್ಕಾರದ ಆಡಳಿತ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಸ್ಥಳೀಯ ಶಾಸಕರೂ ಆದ ಶ್ರೀ RV ದೇಶಪಾಂಡೆಯವರು ಮಾತನಾಡ್ತಾ, ಸಾವಯವ ರೀತಿಯಲ್ಲಿ ಬೆಳೆಯುವಂತಹ ಗೆಡ್ಡೆ ತರಕಾರಿಗಳು ಸಸ್ಯಾಹಾರಿಗಳಿಗೆ ಹೆಚ್ಚು ಉಪಯೋಗಕಾರಿಯಾಗಿದೆ, ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಜೋಯಿಡಾ ತಾಲೂಕಿನಲ್ಲಿ ವ್ಯಾಪಕವಾಗಿ ಈ ಗೆಡ್ಡೆ ತರಕಾರಿಗಳನ್ನು ಬೆಳೆಯಲಾಗ್ತಾ ಇದೆ, ಇದಕ್ಕೆ ಸಾಕಷ್ಟು ಪ್ರಚಾರವೂ ಕೂಡ ಸಿಗಬೇಕಾಗಿದೆ. ಮಾಧ್ಯಮಗಳು ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಕಾರ್ಯವನ್ನು ಕೈಗೊಳ್ಳಬೇಕು, ಹಾಗೆಯೇ ಗೆಡ್ಡೆ ತರಕಾರಿಗಳ ಉತ್ಪಾದನೆಯೂ ಕೂಡ ಹೆಚ್ಚಬೇಕಾಗಿದೆ ಮತ್ತು ಪ್ರದೇಶವೂ ಕೂಡ ವಿಸ್ತಾರವಾಗಬೇಕು. ಈ ನಿಟ್ಟಿನಲ್ಲಿ ಕೃಷಿ ತೋಟಗಾರಿಕಾ ಇಲಾಖೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಹೆಚ್ಚಿನ ಮುತುವರ್ಜಿಯಿಂದ ಕೆಲಸವನ್ನ ಮಾಡಬೇಕಾಗಿದೆ ಎನ್ನುವ ಸಲಹೆಯನ್ನ ನೀಡಿದರು. 11ನೇ ಗಡ್ಡೆ ಗಣಸು ಮೇಳ ಇದು, ಫುಡ್ ಫೆಸ್ಟಿವಲ್ ಇಲ್ಲಿ ನಡೀತಾ ಇರುವುದು. ಆದ್ರೆ ನಾ ತಿಳ್ಕೊಂಡಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ನಡೆದಿದ್ದು ಮೊದಲೇ ಬಾರಿ ಕಾಣಿಸ್ತದೆ. ಅಷ್ಟೇ ಅಲ್ಲ, ನನಗೆ ಹೇಳಿದ್ರು ಮಂಗಳೂರು, ಪೂನಾ, ಬೆಂಗಳೂರು ಅಲ್ಲೇ ಸಹ ಇದರ ಮೇಲಾಗಿದೆ. ಮಾಡಿ ಮುಡ್ಲಿ ಅಣಿ ಕೋನ್, ನಾವು ಸಣ್ಣ ಮಕ್ಕಳಿದ್ದಾಗ ತಿಂತೇವೆ, ಮಾಡಿ ಮುಡ್ಲಿ ಕೋನ್ ಅಂತಿದ್ದೀವಿ. ಹಾಗಾಗಿ ನನಗೆ ಇದ್ರ ಟೇಸ್ಟ್ ಗೊತ್ತದೆ, ನಾನು ಭಾಳ ತಿಂತೀನಿ, ಅದು ತರಿಸ್ತೇನೆ. ಮತ್ತೆಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ರಿಲೇಷನ್ಸ್ ಅದಾರಲ್ಲ ಅವರೆಲ್ಲ ಕಳಿಸ್ತೇವೆ. ವರ್ಷ ಭಾಳ ಪ್ರೀತಿ ಇದ್ರ ಮೇಲೆ, ಭಾಳ ಜನರಿಗೆ ಇದ್ರ ಮೇಲೆ ಭಾಳ ದೊಡ್ಡ ಜೀವ. ಏನು ಕೇಳುವುದಿಲ್ಲ, ಮಾಡಿ ಪಾಡೋದ್ಯಾ, ಮುಡ್ಲಿ ಕಳಿಸ್ರಿ, ಜನ ಕೇಳೋದು. ಅಷ್ಟು ಪಾಪ್ಯುಲರ್ ಡಿಶ್ ಇದು. ಹಾಗಾಗಿ ನಿಜವಾಗಿ ದಯಾನಂದ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರ ಸಹಕಾರದಿಂದ. ಈ ಮಟ್ಟಕ್ಕೆ ಗಡ್ಡೆ ಗೆಣಸು ಬರಬೇಕಾದ್ರೆ ಈ ಭಾಗದಲ್ಲಿ ಮುಖ್ಯವಾಗಿ ಒಬ್ಬ ದಯಾನಂದ್ ಮತ್ತು ಶಾಂತರಾಮ್ ಕಾಮತ್ ಇವ್ರು ಬಹಳ ಜನ ಇದ್ರ ಬಗ್ಗೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಈ ಗಡ್ಡೆ ಗೆಣಸು 100 ವರ್ಷದಿಂದ ಬೆಳೆಸ್ತಾ ಇರ್ಬೋದು, ನಿಮ್ಮ ಮುತ್ತಜ್ಜ ಅಜ್ಜ ಕಾಲದಲ್ಲಿ ಬೆಳೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಇದಕ್ಕೆ ಯಾಕೆ ಬೆಲೆ ಬಂದೆ ಅಂದ್ರೆ, ಇದು ಒಂದು ಎಂತ ಆಹಾರ ಅಂತೀರಿ, ಸಾವಯವ ಆಹಾರ, ಆರೋಗ್ಯ ನ್ಯಾಚುರಲ್ ನಾನ್ ಆರೋಗ್ಯಕ್ಕೆ ಇದರಿಂದ ಒಳ್ಳೇದಾಗ್ತದಿನ, ಏನು ತೊಂದರೆ ಆಗೋದು. ಇದರ ಅವಶ್ಯಕತೆ ಇದೆ, ಇಡೀ ವಿಶ್ವದಲ್ಲಿ ಇದಕ್ಕೆ ಬೇಡಿಕೆ ಇದೆ. ಇದರ ಪರಿಚಯ ವಿಶ್ವ ಮಾಡಿಕೊಟ್ರೆ ನಮ್ಮ ಭಾರತಕ್ಕಿಂತ ಬೇರೆ ದೇಶದಲ್ಲಿ ಇದು ಹೆಚ್ಚಿನ ತಿನ್ನೋರು. ಯಾಕಂದ್ರೆ ನಾನು ನೋಡ್ತೇನೆ, ನಾ ಪ್ರವಾಸ ಮಾಡ್ತಾ ಇರ್ತೇನೆ, ಕೆಲವು ಸತಿ ಬೇರೆ ಕಂಟ್ರೀಸ್ಗೂ ಹೊರಗೆ ಹೋಗ್ತಾ ಇರ್ತೇನೆ. ಜನ ಇವತ್ತು ಶಾಖಾಹಾರಿ ಆಹಾರ ಪ್ರಿಫರ್ ಮಾಡ್ತಾ ಇದ್ದಾರೆ ಹೆಚ್ಚು, ಬಹಳ ಜನ. ಹಾಗಾಗಿ ಇದರ ಮೇನು ಇಂತಹ ಪ್ರದರ್ಶನಗಳು ಬೆಂಗಳೂರದಲ್ಲಿ, ಮಂಗಳೂರದಲ್ಲಿ, ಪುಣಾದಲ್ಲಿ ಬೇರೆ ಬೇರೆ ಕಡೆ ಆಗ್ಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕಾದ್ರೆ ಹೇಳಿ ಸಹಕಾರ ಕೊಡ್ತೇವೆ. ಆ ದಿಕ್ಕಿನಲ್ಲಿ ಇವತ್ತು ಸಂಘಟಕರು ಹೆಜ್ಜೆ ಹಾಕ್ಬೇಕು. ನಾ ತಿಳ್ಕೊಂಡ ಪ್ರಕಾರ ಮಾಡಿ ಮುಡ್ಲಿ ಜೋಡಾ ತಾಲೂಕಾ ಬಿಟ್ರೆ ನಾ ತಿಳ್ಕೊಂಡ ಪ್ರಕಾರ ಎಲ್ಲೇನೂ ಇದು ಗಡ್ಡೆ ಗೆಣಸು ಆಗುದು, ಒಂದೇ 5 ತಾಲೂಕು. ಅದರ ಪ್ರಚಾರದ ವಿನ ಇದು 21ನೇ ಶತಮಾನ, ಇದು ಪ್ರಚಾರದ ಶತಮಾನ. ಈ ಗಡ್ಡೆ ಗೆಣಸು ಅದು ಮಾಡಿ ಮುಡ್ಲಿ ಕೋನ್ ಏನಿದೆಯಲ್ಲ ಇದು ಎಲ್ಲರೂ ತಿಳೋಕೆ ಆಗ್ಬೇಕು. ಇವತ್ತು ಈ ಕಾರ್ಯಕ್ರಮ, ಈ ಒಂದು ಪ್ರದರ್ಶನ, ಇದನ್ನು ಇನ್ನೂ ಹೆಚ್ಚಿನ ಪ್ರಚಾರ ಈ ಗಡ್ಡೆ ಗೆಣಸು ಸಿಗಬೇಕು. ಇದರ ಪ್ರಮಾಣ ಬೆಳೆ ಪ್ರಮಾಣ ಬಹಳ ಕಡಿಮೆ ಅದೇ, ಉತ್ಪಾದನೆ ಕಡಿಮೆ ಅದೇ, ಡಿಮಾಂಡ್ ಹೆಚ್ಚು ಬಂದರೂ ಪ್ರೈಸ್ ಬರ್ಬೋದು ನಾವು ಉತ್ಪಾದನೆ ಇಲ್ಲ. ಹಾಗಾಗಿ ಇದರ ಉತ್ಪಾದನೆ ಸಹ ಈ ಜೋಡ ತಾಲೂಕಾದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಬೇಕು. ಎರಡನೇದು ಬೇರೆ ಯಾವ ತಾಲೂಕಾದಲ್ಲಿ ಇದು ಬೆಳೆದಿಕ್ಕೆ ಸಾಧ್ಯ, ಯಾಕಂದ್ರೆ ಲಿಮಿಟೇಷನ್ಸ್ ಇವೆ ಇಲ್ಲಿ. ಆ ದಿಕ್ಕಿನಲ್ಲಿ ಕೃಷಿ ತೋಟಗಾರಿಕೆ ಇಲಾಖೆನು ಕ್ರಮ ತಗೊಳ್ಬೇಕು. ಮತ್ತೆ ಸರ್ಕಾರದಿಂದ ಏನ ಇವಾಗ ಸಬ್ಸಿಡಿ ಏನ್ರ ಅದೇನು ಅದ್ರ ಬಗ್ಗೆ ಇದೊಂದು ಪರಿಶೀಲನೆ ಮಾಡಿ ಯಾರು ಉತ್ತೇಜನ ಕೊಡ್ಬೇಕಲ್ಲ. ಇದು ಹಳ್ಳಾಳದಲ್ಲಿ ಮುಂಚೆ ಭತ್ತ ಬೆಳೆಸ್ತಿದ್ರು, ಈ ಭತ್ತ ಬೆಳೆಸೋರು ಕಡಿಮೆ ಆಗಿದ್ದಾರೆ, ಎಲ್ಲ ಕಬ್ಬು ಬೆಳೆಸ್ತಾರೆ ಯಾಕಂದ್ರೆ ಫ್ಯಾಕ್ಟ್ರಿ ಬಂತು. ನಮ್ಮ ರೈತ ರಾಷ್ಟ್ರದ ನಾವೇನು ಬೆನ್ನು ಅಂತೇವೆ ಅರ್ಥವ್ಯವಸ್ಥೆ. ಇದು ರೈತರು ಆರ್ಥಿಕವಾಗಿ ಸಂಪನ್ನ ಆಗಬೇಕಾಗಿದೆ. ಏನ್ ರೈತ ಬೆಳೆಸ್ತಾನೆ ಅದಕ್ಕೆ ಯೋಗ್ಯವಾದ ದರ ಸಿಗ್ಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಆ ದಿಕ್ಕಿನಲ್ಲಿ ವಿಚಾರ ಮಾಡಬೇಕು. ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಾತನಾಡುತ್ತಾ, ರೈತರು ಇಂದು ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಂಕಟದಿಂದ ಹೊರಬರಬೇಕಿದ್ರೆ ಸಂಘಟಿತ ಪ್ರಯತ್ನದ ಅಗತ್ಯವಿದೆ. ಇದರಿಂದಾಗಿ ಆರ್ಥಿಕವಾಗಿ ಸುಸ್ಥಿರವಾಗುವುದಕ್ಕೆ ಸಾಧ್ಯವಿದೆ. ಇಲ್ಲಿಯ ಪ್ರಧಾನ ಬೆಳೆಗಳಾದ ಅಡಿಕೆಯ ಜೊತೆಗೆ ವಿವಿಧ ಬೆಳೆಗಳನ್ನು ಕೂಡ ನಾವು ಬೆಳೆಯುವ ಪ್ರಯತ್ನವನ್ನು ಮಾಡಬೇಕು. ಕಾಳುಮೆಣಸು, ಏಲಕ್ಕಿ, ಬಾಳೆ ಇವುಗಳಲ್ಲದೆ ಜೇನು ಕೃಷಿ ಹಾಗೂ ಗೆಡ್ಡೆ ಗೆಣಸು ಬೆಳೆಸುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇರಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶಿಷ್ಟ ಬೆಳೆಗಳನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಇಲ್ಲಿ ಹಲವಾರು ಮೇಳಗಳನ್ನು ಆಯೋಜಿಸಲಾಗಿದೆ. ವಿಶೇಷವಾಗಿ ಹಲಸಿನ ಮೇಳ, ಮಾವು ಮೇಳ, ಡೇರೆ ಹೂವಿಗಳ ಮೇಳ, ಭಟ್ಕಳ ಮಲ್ಲಿಗೆ, ಹೊನ್ನಾವರದ ವೀಳ್ಯದೆಲೆ, ಕುಮಟಾದ ಈರುಳ್ಳಿ, ಅಂಕೋಲದ ಮಾವು, ವಿವಿಧ ಸಂಬಾರ ಉತ್ಪನ್ನಗಳು, ಗೆಡ್ಡೆ ಗೆಣಸಿನ ಆಹಾರ ಇವೆಲ್ಲವನ್ನೂ ಕೂಡ ನಾವು ಪ್ರಚಾರವನ್ನು ಕೊಡಬೇಕಾಗಿದೆ. ಸ್ಥಳೀಯರಲ್ಲದೆ ಹೊರಗಿನಿಂದ ಬರುವ ಪ್ರವಾಸಿಗರಿಗೂ ಕೂಡ ಇದರ ಪರಿಚಯವನ್ನು ನಾವು ಮಾಡಿಕೊಡಬೇಕು ಎನ್ನುವಂತಹ ಸಲಹೆಯನ್ನು ಅವರು ನೀಡಿದರು. ನಾನು ಪ್ರಾರಂಭದಲ್ಲೇ ಹೇಳ್ತಾ, ಇದು ನಮ್ಮ ಗ್ರಾಮೀಣ ಬದುಕಿಗೆ, ನಮ್ಮ ರೈತ ಸಮುದಾಯಕ್ಕೆ ಇದು ಒಂದು ವಿಶ್ವಾಸ ಕೊಡುವಂತ ಕಾರ್ಯಕ್ರಮ, ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಕಾರ್ಯಕ್ರಮ ಇದು. ರೈತರು ಗ್ರಾಮೀಣ ಬದುಕು ನಿಜವಾಗಿ ಕಷ್ಟದಲ್ಲಿದೆ, ಆದರೆ ಕಷ್ಟದ ಮಧ್ಯೆ ಒಂದು ಆಶಾ ಕಿರಣ, ಒಂದು ಅದು ಬೆಳಿಬೇಕು ಅಂತಾದ್ರೆ ಸಂಘಟಿತವಾಗಿ ರೈತರು ನಾವು ನಮ್ಮ ಶಕ್ತಿಯನ್ನ, ನಮ್ಮ ವಿಶೇಷತೆಗಳನ್ನ ಈ ರೀತಿ ಸಮಾಜಕ್ಕೆ ತೋರ್ಪಡಿಸುವಂತ ಪ್ರಯತ್ನಗಳು ಇದಾಗಬೇಕು. ಇವತ್ತು ಜೋಯಿಡಾದಲ್ಲಿ ಆ ರೀತಿ ರೈತ ಸಮುದಾಯಕ್ಕೆ ಒಂದು ವಿಶ್ವಾಸವನ್ನ ಕೊಡುವಂತಹ ಒಂದು ಒಳ್ಳೆಯ ಪ್ರಯತ್ನ ಇದು ಆಗ್ತಾ ಇರೋದಕ್ಕೆ ನಾನು ಬಹಳ ಹೆಮ್ಮೆಯಿಂದ ಸಂತೋಷದಿಂದ ನಮ್ಮ ಕಾಳಿ ರೈತ ಉತ್ಪಾದಕ ಕಂಪನಿಯ ಎಲ್ಲ ಪ್ರಮುಖರಿಗೆ ನಾನು ಅಭಿನಂದಿಸ್ತೇನೆ ಮತ್ತೊಮ್ಮೆ. ಇವತ್ತು ರೈತರು ಮುಖ್ಯ ಬೆಳೆ ಅಂತ ಕೆಲವನ್ನ ಇಟ್ಕೊಂಡಿದ್ದಾರೆ. ಕೆಲವರಿಗೆ ಭತ್ತ ಮುಖ್ಯ ಬೆಳೆ ಇದೆ, ತೆಂಗು ಇದೆ, ಅಡಿಕೆ ಇದೆ, ಬೇರೆ ಬೇರೆ ಬೇರೆ ಬೇರೆಯ ಮುಖ್ಯ ಬೆಳೆಗಳು ಅಂತ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಇದೆ. ಹಳಿಯಾಳಕ್ಕೆ ಹೋದ್ರೆ ಕಬ್ಬಿದೆ, ಮಾವು ಇದೆ, ಇನ್ನೊಂದು ಕಡೆ ಶುಂಠಿ ಇದೆ, ಹೀಗೆ ಮುಖ್ಯ ಬೆಳೆಗಳು ಅಂತ ರೈತರದ್ದು ಒಂದಿದೆ. ಆದರೆ ನಮ್ಮ ಗ್ರಾಮೀಣ ಬದುಕಿನಲ್ಲಿ ರೈತರು ಯಾವತ್ತೂ ಸಹ ಮುಖ್ಯ ಬೆಳೆಯ ಜೊತೆಯಲ್ಲಿ ಉಪ ಬೆಳೆಗಳನ್ನು ಬೆಳೆದು ತಮ್ಮ ಆರ್ಥಿಕ ಒಂದು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಸದಾ ಕಾಲದಲ್ಲೂ ಬಂದಿದೆ. ಅದು ಈಗ ಪಶುಸಂಗೋಪನೆ, ಜೇನು ಸಾಕಾಣಿಕೆ, ನಮ್ಮ ತೋಟ ಗದ್ದೆಯಲ್ಲಿ ನಾವು ತರಕಾರಿಯನ್ನು ಬೆಳೆಯೋದು, ಈ ರೀತಿ ಗೆಡ್ಡೆ ಗೆಣಸುಗಳನ್ನು ಬೆಳೆಯೋದು, ಹೀಗೆ ಇದೆಲ್ಲವೂ ಉಪ ಬೆಳೆಗಳ ಭಾಗವಾಗಿ ನಮ್ಮ ಒಂದು ಆರ್ಥಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಮುಖ್ಯ ಬೆಳೆಗೆ ಯಾವುದಾದ್ರೂ ಕಾರಣದಿಂದ, ಪ್ರಕೃತಿಯ ಕಾರಣದಿಂದ ತೊಂದರೆ ಆದರೆ ಉಪ ಬೆಳೆಗಳು ನಮ್ಮ ರಕ್ಷಣೆಗೆ ಬರುತ್ತೆ ಅನ್ನುವಂಥ ಒಂದು ವಿಶ್ವಾಸ ರೈತ ಸಮುದಾಯದಲ್ಲಿ ಇದೆ. ಹಾಗಾಗಿ ಈ ಉಪ ಬೆಳೆಗಳಿಗೆ ಪ್ರೋತ್ಸಾಹಿಸುವಂತಹ ಪ್ರಯತ್ನ ಇದು ಸದಾ ಸರ್ಕಾರಗಳಿಂದ ಆಗ್ತಾ ಇದೆ. ಆದರೆ ಸರ್ಕಾರಗಳು ಅಷ್ಟೇ ಅಲ್ಲದೆ ಇವತ್ತು ಸಮಾಜದಲ್ಲಿಯೂ ಸಹ ಈ ರೀತಿಯ ಪ್ರಯತ್ನ ಆಗ್ತಾ ಇರೋದು ಬಹಳ ಮುಖ್ಯವಾದ ಸಂಗತಿ. ಹಾಗಾಗಿ ಈ ರೀತಿಯ ಮೇಳಗಳಿಂದ ನಮ್ಮ ಆ ಗ್ರಾಮೀಣ ಬದುಕಿಗೆ ಇನ್ನಷ್ಟು ಹೆಚ್ಚು ಶಕ್ತಿ ಬರುತ್ತೆ ಅಂತ ನಾನು ನಂಬಿದ್ದೇನೆ. ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಈ ರೀತಿಯ ವಿಶೇಷ ಒಂದು ಕ್ರಿಯಾಶೀಲ ಚಟುವಟಿಕೆಗಳಿಗೆ ಉತ್ತರ ಕನ್ನಡ ಜಿಲ್ಲೆ ಹೆಸರುವಾಸಿಯಾದಂತಹದ್ದು. ಹಲಸಿನ ಮೇಳ ಅಂತ ಮಾಡ್ತಾರೆ, ಹಲಸಿನಲ್ಲಿ ಎಷ್ಟು ವೈವಿಧ್ಯತೆ ಇದೆ, ಆ ವೈವಿಧ್ಯತೆಯ ಪ್ರದರ್ಶನಗಳು. ಹಲಸು ಆರೋಗ್ಯಕ್ಕೆ ಅತ್ಯುತ್ತಮವಾದಂತಹ ಒಂದು ತರಕಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಲಸು ಹಲಸಿನಿಂದಾಗಿ ಎಷ್ಟು ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ, ಇದನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಇಲ್ಲಿ ಆಹಾರ ಮೇಳದಲ್ಲಿ ನಮ್ಮ ಗೆಡ್ಡೆ ಗೆಣಸಿನ ಬಗ್ಗೆ ಎಲ್ಲ ಸಿದ್ಧ ಮಾಡಿದ್ದಾರೆ, ನನಗೆ ಆಶ್ಚರ್ಯ ಆಗೋಯ್ತು. ಹಪ್ಪಳ ಮಾಡಿದ್ದಾರೆ, ಸಂಡಿಗೆ ಮಾಡಿದ್ದಾರೆ. ಇವತ್ತು ಪಾನಿಪುರಿ ತಿನ್ಬೇಕು ಅಂದ್ರೆ ಅದರೊಳಗೆ ಬಟಾಟೆ ಬದಲು ನಮ್ಮ ಗೆಡ್ಡೆಯ ಒಂದು ಬೇಯಿಸಿರೋ ಭಾಗನೇ ಹಾಕಿ ಕೊಡ್ತಾ ಇರೋದನ್ನ ನೋಡ್ತಾ ಇದ್ದೇವೆ ನಾವು. ಹಪ್ಪಳ ಮಾಡಿದ್ದಾರೆ, ಹಿಟ್ಟು ಮಾಡಿ ಅದರ ಪೌಡರ್ ಮಾಡಿ ಬೇಯಿಸಿ ಪೌಡರ್ ಮಾಡಿ ಅದರದ ಆಹಾರಗಳನ್ನೆಲ್ಲ ಮಾಡಿದ್ದಾರೆ. ಎಷ್ಟು ವೈವಿಧ್ಯ ಇದೆ ಗೆಡ್ಡೆ ಗೆಣಸಿನಲ್ಲಿ, ಆಹಾರ ಮೇಳದಲ್ಲಿ. ಹಾಗೆ ಹಲಸಿಂದು ಇದೆ, ಹಲಸಿನ ವೈವಿಧ್ಯತೆಗಳನ್ನ ಪ್ರದರ್ಶನ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ. ಅದೇ ರೀತಿ ಮಾವಿಂದು ಮಾಡಿದ್ವಿ, ಮಾವಿನಲ್ಲಿ ಎಷ್ಟು ತಳಿಗಳು, ವೆರೈಟಿಗಳು. ಉಪ್ಪಿನಕಾಯಿಗೆ ಬೇಕಾದಂತ ವೆರೈಟಿಗಳಿದೆಯಲ್ಲ, ಅದ್ಭುತವಾದಂತದ್ದಿದೆ. ಹಣ್ಣಿನಲ್ಲಿ ಅಷ್ಟಿದೆ. ನಾವು ಹೀಗೆ ನಾನು ಹೇಳ್ತಾ ಹೋದ್ರೆ ಡೇರೆ ಮೇಳದಿಂದ ಹಿಡಿದು ಎಷ್ಟು ವೈವಿಧ್ಯದ ಮೇಳಗಳು ನಡೀತಾನೆ ಇರುತ್ತೆ. ಹಾಗಾಗಿ ನಮ್ಮ ಜಿಲ್ಲೆ ತೋಟಗಾರಿಕಾ ಜಿಲ್ಲೆ ಇದು. ನಮ್ಮ ಜಿಲ್ಲೆಯ ಯಾವ ಭಾಗದಲ್ಲಿ ಹೋದ್ರೂ ಈ ರೀತಿಯ ಒಂದೆಲ್ಲ ಒಂದು ವಿಶೇಷ ಇದೆ. ಭಟ್ಕಳಕ್ಕೆ ಹೋದ್ರೆ ಭಟ್ಕಳ ಮಲ್ಲಿಗೆ ಬರೇ ಕರ್ನಾಟಕಕ್ಕಲ್ಲ, ಭಾರತಕ್ಕಲ್ಲ, ವಿದೇಶದಲ್ಲೂ ಮಲ್ಲಿಗೆಯ ಹೂವಿನ ವಾಸನೆ ಅಲ್ಲಿ ಮೊಳಗ್ತಾ ಇರೋದು ನೋಡಿದೀವಿ. ಅಲ್ಲಿಯ ಪರಿಮಳ ಬೆಳಗ್ತಾ ಇರೋದನ್ನ ನೋಡಿದೀವಿ. ಭಟ್ಕಳದ ಮಲ್ಲಿಗೆ ಬಹಳ ಪ್ರಸಿದ್ಧ. ಇವತ್ತು ಹೊನ್ನಾವರಕ್ಕೆ ಬಂದ್ರೆ ಹೊನ್ನಾವರ ಪಾರಂಪರಿಕವಾಗಿ ವೀಳ್ಯದೆಲೆಗೆ ವಿದೇಶದಲ್ಲೂ ಫೇಮಸ್ ಆಗಿರೋದನ್ನ ನೋಡಿದೀವಿ. ನೀವು ಹೊನ್ನಾವರಕ್ಕೆ ಹೋದ್ರೆ ಟ್ರಕ್ನಲ್ಲಿ ಟ್ರೈನ್ನಲ್ಲಿ ಭೋಗಿ ಭೋಗಿಗಟ್ಟಲೆ ವೀಳ್ಯದೆಲೆಗಳು ಹೊರ ರಾಜ್ಯಗಳಿಗೆ, ಹೊರ ದೇಶಕ್ಕೆ ಹೋಗ್ತಾ ಇರೋದನ್ನ ನೋಡಿದ್ದೀವಿ. ಕುಮಟಾಕ್ಕೆ ಬಂದ್ರೆ ಅಲ್ಲಿಯ ಈರುಳ್ಳಿ ಅತ್ಯಂತ ಒಳ್ಳೆಯ ಈರುಳ್ಳಿ, ಪ್ರಸಿದ್ಧವಾದ ಈರುಳ್ಳಿ, ಆ ಈರುಳ್ಳಿ ಇರೋದನ್ನ ಕುಮಟಾದಲ್ಲಿ ನೋಡ್ತೀವಿ ನಾವು. ನಾವು ಅಂಕೋಲಕ್ಕೆ ಬಂದ್ರೆ ಅಂಕೋಲದ ಮಾವು, ಅದು ಪಲ್ಪ್ ಜಾಸ್ತಿ ಇರುವಂತ ಮಾವು, ಬಹಳ ಪ್ರಸಿದ್ಧವಾದಂತಹದ್ದನ್ನ ನೋಡ್ತಾ ಇದ್ದೇವೆ. ನಾನು ಕಾರವಾರ ಒಳಗೊಂಡಂತೆ ಸಿದ್ದಾಪುರ, ಶಿರ್ಸಿ, ಯಲ್ಲಾಪುರ, ಇದು ವಿಶೇಷವಾಗಿ ಸಾಂಬಾರು ಬೆಳೆಗಳಿಗೆ ಅಡಿಕೆ, ಯಾಲಕ್ಕಿ, ಲವಂಗ, ಜಾಯಿಕಾಯಿ ಇತ್ಯಾದಿ ಇತ್ಯಾದಿ ಸಾಂಬಾರ ಪದಾರ್ಥಗಳು, ಅಡಿಕೆಯ ಉತ್ಪನ್ನಗಳಿಗೆ ಬಹಳ ಪ್ರಸಿದ್ಧಿ ಇರೋದನ್ನ ನೋಡ್ತೀವಿ. ಕೆಲವು ಕಡೆಗೆ ಬೆಲ್ಲ ಅದು ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ನಮ್ಮ ಜೋಯಿಡಾ ಇವತ್ತು ಕೇವಲ ಪ್ರವಾಸೋದ್ಯಮಕ್ಕೆ ಮಾತ್ರ ಅಲ್ಲ, ಗೆಡ್ಡೆ ಗೆಣಸಿನ ಮೂಲಕವೂ ಸಹ ಪ್ರಸಿದ್ಧಿಯನ್ನ ಪಡೆಯೋದಕ್ಕೆ ಕಾರಣ ಆಗಿದೆ. ನಾನು ಸಂಘಟಕರಲ್ಲಿ ವಿಶೇಷವಾಗಿ ನಮ್ಮ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಸೂಚನೆಯನ್ನು ಕೊಡೋದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಮ್ ಸ್ಟೇಗಳಿದೆ, ರಿಸಾರ್ಟ್ಗಳಿದೆ. ಮುಂದಿನ ದಿನಗಳಲ್ಲಿ ಹೋಮ್ ಸ್ಟೇ ಮತ್ತು ರಿಸಾರ್ಟ್ಗಳಲ್ಲಿ ಈ ಗೆಡ್ಡೆ ಗೆಣಸಿನ ಪದಾರ್ಥವನ್ನ ಕಡ್ಡಾಯವಾಗಿ ಮಾಡುವಂತೆ ನೀವು ಹೋಗಿ ಅವ್ರ ಜೊತೆಗೆ ಮಾತಾಡಿ ಅದನ್ನ ಪ್ರಸಿದ್ಧಿಪಡಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇವತ್ತು ದೇಶ ವಿದೇಶದಿಂದ ಬರ್ತಾರೆ, ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಬಂದು ಉಳ್ಕೊಳ್ತಾರೆ. ಅವರಿಗೆ ನಾವು ನಮ್ಮ ಜೋಯಿಡಾದ ಈ ಬ್ರ್ಯಾಂಡ್ ಅನ್ನ ಅವರು ಬ್ರ್ಯಾಂಡ್ ಮಾಡೋದಕ್ಕೆ ಮುಂದಾಗಬೇಕು. ಯಾವ್ದಾದ್ರೂ ಒಂದ್ ಐಟಮ್ ಆದ್ರೂ ನಮ್ಮ ಈ ಗೆಡ್ಡೆ ಗೆಣಸಿಂದ ಇರ್ಬೇಕು. ಸಾಧ್ಯ ಆದ್ರೆ ಮಾರಾಟದ ಕೌಂಟರ್ ಅನ್ನ ಅವರಿಗೆ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದ್ರೆ ನಾವಿಲ್ಲಿ ಹೋಮ್ ಸ್ಟೇ ಎಷ್ಟಿದೆ, ಇಲ್ಲಿ ರಿಸಾರ್ಟ್ಗಳು ಎಷ್ಟಿದೆ ಅಂತ ನೋಡಿದ್ರೆ ಅವ್ರು ಬಂದವರು ಒಂದೊಂದು ತಗೊಂಡೋದ್ರು ಇಲ್ಲಿ ಜೋಯಿಡಾದಲ್ಲಿ ಬೆಳೆದಿದ್ದು ಸಾಲೋದಿಲ್ಲ, ಆ ಸ್ಥಿತಿ ಬರುತ್ತೆ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಮಾರ್ಕೆಟಿಂಗ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೈತರನ್ನ ಪ್ರೋತ್ಸಾಹಿಸೋದಕ್ಕೆ ನಮ್ಮ ಸರ್ಕಾರದ ಇಲಾಖೆಗಳು ವಿಶೇಷವಾಗಿ ಪ್ರಯತ್ನ ಮಾಡಬೇಕು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಗೆಡ್ಡೆ ಗೆಣಸುಗಳ ಉತ್ಪಾದಕತೆ ಹಾಗೂ ಪ್ರದೇಶ ವಿಸ್ತರಣೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಂತೆ ರೈತ ಉತ್ಪಾದಕರ ಕಂಪನಿಯನ್ನ ಪ್ರಾರಂಭಿಸಲಾಗಿದೆ. ಹಾಗೆಯೇ ಕುಣಬಿ ಮುದ್ಲಿ ಎನ್ನುವ ಗೆಡ್ಡೆ ತರಕಾರಿಯನ್ನು ಪ್ರಾದೇಶಿಕ ವಿಶೇಷತೆಯುಳ್ಳ ತರಕಾರಿ ಎಂದು ಗುರುತಿಸುವ ಪ್ರಯತ್ನ ನಡೀತಾ ಇದೆ ಎನ್ನುವ ಮಾತನ್ನ ಅವರು ಹೇಳಿದರು. ಕಾಳಿ ರೈತ ಉತ್ಪಾದಕ ಒಂದು ಕಂಪನಿಯ ಮುಖ್ಯಸ್ಥರಾದಂತಹ ನಮ್ಮ ಜಯದೇವ್ ಒಳಗೊಂಡಂತೆ ನಾನು ಆಗಲೇ ಹೇಳಿದೆ, ನಮ್ಮ ಶಾಂತಾರಾಮ್ ಕಾಮತ್ರಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನೀವು ಈ ರೀತಿಯ FPO ಏನಿದೆ, ಇದು ಕೇಂದ್ರ ಸರ್ಕಾರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಾಯ ಮಾಡ್ತಾ ಇದೆ. ಒಂದೊಂದು ವಸ್ತುವನ್ನ ಒಂದೊಂದು ಕಡೆಗೆ ಪ್ರಚಾರಗೊಳಿಸೋದಕ್ಕೆ, ಅವರು ಬ್ರ್ಯಾಂಡ್ ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಸೊಸೈಟಿಗಳ ಮೂಲಕ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಜಿಲ್ಲೆಯಲ್ಲೇ ನಾನು ನೋಡಿದ್ರೆ ಹಿಂದೆ ಒಂದು ಇದೇ ಕಲ್ಪನೆಯಲ್ಲಿ ಗುಚ್ಛ ಗ್ರಾಮ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಇತ್ತು. ಈಗಲೂ ಅದೇ ರೀತಿಯಲ್ಲಿ ಒಂದೊಂದು ಊರಿಗೆ ಒಂದೊಂದು ಐಟಮ್ ಅನ್ನ ನಾವು ಬ್ರ್ಯಾಂಡ್ ಮಾಡೋದಕ್ಕೆ ನಾವು ಸೂಚಿಸಿದ್ದೇವೆ. ನಮ್ಮ ಈ ಕಾಳಿ ರೈತ ಉತ್ಪಾದಕ ಕಂಪನಿಯವರು ನನಗೆ ಕುಣಬಿ ಮುದ್ಲಿ ಈ ಬ್ರ್ಯಾಂಡ್ ಅನ್ನ ಮಾಡೋದಕ್ಕೆ ನನಗೆ ಇಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮುಂದಿನ ದಿನದಲ್ಲಿ ಈ ಕುಣಬಿ ಮುದ್ಲಿ ಈ ನಿಮ್ಮ ಗೆಡ್ಡೆ ಗೆಣಸಿಗೆ ನಮ್ಮ ಅಖಿಲ ಭಾರತೀಯ ಮಟ್ಟದಲ್ಲಿ ಮಾನ್ಯತೆ ಸಿಗೋದಕ್ಕೆ ಮತ್ತು ನಮ್ಮ ಈ ಕಾಳಿ ರೈತ ಉತ್ಪಾದಕ ಸಂಘಕ್ಕೆ ಬೇಕಾಗಿರುವಂತಹ ಆರ್ಥಿಕ ಸಹಾಯ ಕೊಡಿಸೋದಕ್ಕೆ ನಾನು ನಿಮ್ ಜೊತೆಗಿದ್ದೇನೆ ಅನ್ನುವಂತ ಮಾತನ್ನ ನಾನು ವಿಶ್ವಾಸದಲ್ಲಿ ಹೇಳ್ತೇನೆ. ಇದೇ ಸಂದರ್ಭದಲ್ಲಿ ವಿವಿಧ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ಗೆಡ್ಡೆ ಗೆಣಸು ಮೇಳದಲ್ಲಿ ಭಾಗವಹಿಸಿದ್ದ ಗೆಡ್ಡೆ ಗೆಣಸು ಬೆಳೆಗಾರರು ಹಾಗೂ ಗೆಡ್ಡೆ ಗೆಣಸನ್ನು ಉಪಯೋಗಿಸಿಕೊಂಡು ವಿವಿಧ ಆಹಾರ ಖಾದ್ಯವನ್ನು ತಯಾರಿ ಮಾಡಿದಂಥವರು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡರು. ನನ್ನ ಹೆಸರು ಇಂದಿರಾ ಕಾಮತ್ ಅಂತ, ನಾನು ಕುಂಬಾರವಾಡದಿಂದ ಬಂದಿದ್ದೇನೆ. ಇಲ್ಲಿ ಇವತ್ತು ಮುಡ್ಲಿ ಹಪ್ಪಳ ಮಾಡಿದ್ದೇನೆ, ಮುಡ್ಲಿ ಸಂಡಿಗೆ ಮಾಡಿದ್ದೇನೆ, ಮತ್ತೆ ಜಾಡಕಣಗಯಿಂದ ಉಪ್ಪಿನಕಾಯಿ, ಮುಡ್ಲಿಯಿಂದ ಉಪ್ಪಿನಕಾಯಿ, ಸ್ವೀಟ್ ಪೊಟೋಟೋಯಿಂದ ಶಾವಿಗೆ ಮಾಡಿದ್ದೇನೆ, ಸ್ವೀಟ್ ಪೊಟೋಟೋ ನೆವರಿ ಮಾಡಿದ್ದೇನೆ, ಆಮೇಲೆ ಕಟೆ ಕಣಗಯಿಂದ ಹಲ್ವಾ ಮಾಡಿದ್ದೇನೆ, ಆಮೇಲೆ ಬರ್ತ್ ಮಾಡಿದ್ದೇನೆ, ಪಾಯಸ ಮಾಡಿದ್ದೇನೆ ಕಾರ್ನಿಂದ, ಆಮೇಲೆ ಮುಡ್ಲಿಯಿಂದ ಕೋಮ್ ಮಾಡಿದ್ದೇನೆ, ಆಮೇಲೆ ಜಾಡಕಣಗ ಸಾಂಬಾರ್ ಮಾಡಿದ್ದೇನೆ ಇಷ್ಟು, ಮತ್ತೆ ವಡೆ ಮಾಡ್ತಾ ಇದ್ದೇನೆ. ಹೇಗೆ ತಯಾರು ಮಾಡುದು ಅಂತ ಹೇಳಿ, ಈಗ ಹಪ್ಪಳ ಸಂಡಿಗೆ ಮಾಡೋದಾಗಬಹುದು ಇದ್ರ ಬಗ್ಗೆ. ಮುಡ್ಲಿಯಿಂದ ಸಂಡಿಗೆ ಮಾಡೋದಂದ್ರೆ ಮೊದಲು ಅಕ್ಕಿ ನೆನ್ಸಿಟ್ಟು ಆಮೇಲೆ ಮುಡ್ಲಿ ಮತ್ತೆ ಸಾಲ್ ಅಂದ್ರೆ ಹುಳಿ ಆಮೇಲೆ ಹಸಿಮೆಣಸು ಹಾಕಿ ಬೇಯಿಸ್ಕೊಳ್ಬೇಕು. ಬೆಂದ ನಂತರ ಅಕ್ಕಿ ರುಬ್ಬಿ ಆಮೇಲೆ ಮುಡ್ಲಿ ಮತ್ತೆ ಹಸಿಮೆಣಸು ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕಿ ರುಬ್ಬಿ ಬಿಸಿ ನೀರು ಕಾಯಿಸ್ಲಿಕ್ಕಿಟ್ಟು ಆಮೇಲೆ ಇದೆಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಬಿಸಿಲಲ್ಲಿ 3 ದಿನ ಒಣಗಿಸ್ಬೇಕು. ಸಣ್ಣ ಸಣ್ಣ ಹಾಕಿ 3-4 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಎಣ್ಣೆಯಲ್ಲಿ ಕರಿಬೇಕು. ಎಷ್ಟು ಸಮಯ ಬೇಕಿದ್ರೆ ಇಡಬಹುದಾ? ಹೌದು, 1 ವರ್ಷ ಇಡಬಹುದು. ಆಮೇಲೆ ಏನೇನು ತಯಾರಿ ನಡೀತಾ ಇದೆ? ಈಗ ವಡೆ ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದಾವೆ. ನಾನು ಶಾಂತಿ ಕಿಶೋರ್ ಕಾಮತ್ ಅಂತ ಜೋಡಾ ತಾಲೂಕು ಕುಂಬಾರವಾಡದಿಂದ ಬಂದಿದ್ದೇನೆ. ನಾನು ಇಲ್ಲಿ ಮೊದಲನೇ ಸಲ ಭಾಗವಹಿಸುತ್ತಿದ್ದೇನೆ ಸರ್. ಇದಕ್ಕಿಂತ ಮುಂಚೆ ಕೇಳಿದ್ದೆ, ಆದ್ರೆ ಯಾವತ್ತು ಭಾಗವಹಿಸಲಿಲ್ಲ. ಈ ವರ್ಷ ನಾನು ಭಾಗವಹಿಸಿ ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ. ನಾನು ಕೋನದಿಂದ ಸಾಂಬಾರೆ ಅಂದ್ರೆ ಕೋನದ ಸಾರು ಆಮೇಲೆ ಮುಡ್ಲಿ ಸಾರು ಎರಡು ಮಾಡಿದ್ದೇನೆ, ಹಾಗೂ ಅಕ್ಕಿ ರೊಟ್ಟಿ ಇಷ್ಟು ಮಾಡಿದ್ದೇನೆ ಸರ್. ಈ ಮೇಳವನ್ನು ನೋಡಿದಾಗ ನಿಮ್ಗೆ ಏನಿಸ್ತದೆ? ಹೊರಗಡೆ ಎಲ್ಲ ನೋಡಿದ್ರೆ ತುಂಬಾ ಚಂದ ಅನಿಸ್ತಾ ಇದೆ ಸರ್. ಅವರೇ ಬೆಳೆಸಿದ್ದು ಕುಳಂಬಿ ಸಮಾಜದವರು, ಅವರವರೇ ಬೆಳೆಸಿದ್ದೆಲ್ಲ ತಗೊಂಡ್ಬಂದು ಮೇಳಕ್ಕೆ ಇಟ್ಟಿದ್ದಾರೆ. ಎಲ್ಲ ಬಹಳ ಚೆನ್ನಾಗಿದೆ ಸರ್, ತುಂಬಾ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಹೇಗೆ ಅಂತ ನಮಗೆ ಇನ್ನೂ ಏನು ನೋಡಿರ್ಲಿಲ್ಲ, ಐಡಿಯಾ ಇರಲಿಲ್ಲ. ಇವಾಗೆಲ್ಲ ಒಟ್ಟಿಗೆ ಸೇರಿಂದ ಇಷ್ಟೆಲ್ಲ ಬೆಳೆಸ್ತಾರೆ, ಇಷ್ಟೆಲ್ಲ ಮಾಡಬಹುದು ಅಂತ ಅಂದ ಅನಿಸಿಕೆ ಸಂತೋಷ. ಸಾಮಾನ್ಯವಾಗಿ ಪೇಟೆಯವರಿಗೆ ಗಡ್ಡೆ ತರಕಾರಿ ಅಂದ್ರ ತಕ್ಷಣ ಆಲೂಗಡ್ಡೆ ಬಗ್ಗೆ ಯೋಚನೆ ಮಾಡ್ತಾರೆ. ಅದು ಏನು ಗೊತ್ತಿರಲ್ಲ ಸರ್, ಈಗ ಸಾಮಾನ್ಯವಾದವರಿಗೆ ಹಳ್ಳಿಯವ್ರಿಗೆ ಬಿಟ್ಟು ಬೇರೆ ಅವ್ರಿಗೆ ಯಾರು ಗೊತ್ತಿರಲ್ಲ. ಈ ಒಂದು ಮೇಳದಲ್ಲಿ ಎಲ್ಲಾ ನಮೂನೆ ಇಟ್ಟಿದ್ದರಿಂದ ಎಲ್ಲರಿಗೂ ಏನೇನು ಎಂದ ಏನ್ ಮಾಡಬಹುದು ಅಂತ ಎಲ್ಲ ಸರಿಯಾಗಿ ಮಾಹಿತಿ ಸಿಗುತ್ತೆ ಸರ್. ಇಲ್ಲಿ ಬಂದು ಮೇಳದಿಂದ ಎಲ್ಲ ತುಂಬಾ ಎಲ್ಲರಿಗೂ ಒಳ್ಳೆ ಮಾಹಿತಿ ಸಿಗುತ್ತೆ. ನನ್ನ ಹೆಸರು ನಾಗವೇಣಿ ವಿಷ್ಣು ಡೇರಿಕರ್ ಅಂತ, ಇಲ್ಲೇ ಜೋಯಿಡಾ ತಾಲೂಕಿನಲ್ಲೇ ನಾನು ಕೆಲಸ ಮಾಡ್ತಿರೋದು. ಟ್ಯೂಬರ್ಸ್ ಅಲ್ಲಿ ತುಂಬಾ ತರ ವೆರೈಟಿ ಮಾಡ್ತೀನಿ, ಗೆಡ್ಡೆ ಗೆಣಸುಗಳನ್ನು ಬೇಯಿಸ್ತೀನಿ. ಅದು ಮುಡ್ಲಿ, ಕಾಟೆ ಕಣಗ, ಜಾಡ್ ಕಣಗ, ಆಮೇಲೆ ಕೋನ. ಕೋನದಲ್ಲಿ ತುಂಬಾ ವೆರೈಟೀಸ್ ಇದೆ, 9 ತರ ವೆರೈಟೀಸ್ ಇದೆ. 9 ತರನು ವೆರೈಟಿಯಲ್ಲಿ ಮಾಡ್ತೀನಿ, ಸಾಂಬಾರು, ಆಮೇಲೆ ಚಿಪ್ಸ್, ಬಜ್ಜಿ, ಇನ್ನೊಂದು ಪಕೋಡ, ಪಾಯಸ, ಹಲ್ವಾ, ಪಾತ್ರದೆಲ್ಲ. ಮುಡ್ಲಿಯಿಂದ ಸಂಡಿಗೆ, ಏನು ಹಪ್ಪಳ, ಆಮೇಲೆ ಪಾಪಡು, ಮಿಕ್ಸ್ ಪಾಪಡು, ಸಾವರ್ ಕೋನ್ ಅಂತ ಇರುತ್ತೆ, ಮರಗೆಣಸು. ಈ ಗೆಡ್ಡೆ ಗೆಣಸನ್ನೆಲ್ಲ ನೆಟ್ಟು ಬೆಳೆಸೋದು ಇದ್ರೆ ಅದಕ್ಕೆ ಗೊಬ್ಬರ ನೀರೆಲ್ಲ ಕೊಡಬೇಕಾಗ್ತದೋ ಅಥವಾ ಕಾಡಲ್ಲಿ ಹೇಗೆ ಬೆಳೀತದ ಹಾಗೆ ಬೆಳೀತದ? ಇಲ್ಲ, ಫಸ್ಟ್ ಒಂದ್ಸಲಿ ನೆಟ್ಟಿದ್ರೆ ಸಾಕಾಗ್ಬಿಡುತ್ತೆ, ಅದು ತೆರಕ್ ಹಾಕೊಂಡು ನೆಡಬೇಕು. ಫಸ್ಟ್ ತೆರಕಿಂದಾನೇ ಬಂದ್ಬಿಡುತ್ತೆ, ಸ್ವಲ್ಪ ಶಗಣಿ ಮೇಲ್ಗಡೆಯಿಂದ ಹಾಕ್ಬೇಕು ಅಷ್ಟೇ. ಮತ್ತೆ ಬಾಕಿದ ಯಾವ್ದು ರಾಸಾಯನಿಕ ಗೊಬ್ಬರ ಎಲ್ಲ ಯಾವ್ದು ಬಳಸೋದಿಲ್ಲ, ಆರ್ಗ್ಯಾನಿಕ್ ಆಗಿ ಬಳಸ್ತಿಬಿಡ್ತೀವಿ ನಾವು. ಅದೀಗ ವರ್ಷ ಪೂರ್ತಿ ಕೂಡ ಈ ತರಕಾರಿ ಸಿಗ್ತದೋ ಅಥವಾ ಒಂದು ನಿರ್ದಿಷ್ಟ ಸಮಯ? ಸಿಗಲ್ಲ, ವರ್ಷ ಪೂರ್ತಿ ಸಿಗಲ್ಲ. ಮೇ ತಿಂಗಳಲ್ಲಿ ಅಂದ್ರೆ ಯುಗಾದಿ ಸ್ವಲ್ಪ ಒಂದ್ 10 ದಿನದ ಮುಂಚೆ ಅಥವಾ ಯುಗಾದಿ ನಂತರ ನೆಟ್ ಬಿಡ್ತೀವಿ ಗೆಣಸುಗಳನ್ನ. ಮುಡ್ಲಿ ನೆಡೋದಾದ್ರೆ ಮೇ ತಿಂಗಳಲ್ಲಿ ನೆಡ್ತೀವಿ, ಆಮೇಲೆ ಅಕ್ಟೋಬರ್ ನವೆಂಬರ್ ದಿಂದ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ತಿನ್ನಕ್ಕೆ ಏಪ್ರಿಲ್ ಮೇ ತನಕ ಸಿಗತ್ತೆ. ಹಾ, ಸಿಗತ್ತೆ, ಒಂದ್ 6-7 ತಿಂಗಳು ಸಿಗತ್ತೆ, ಆಮೇಲೆ ಸಿಗಲ್ಲ. ಮತ್ತೆ ಆಮೇಲೆ ಅದು ನೆಡೋದಕ್ಕೆ ಅಂದ್ರೆ ಕೊಂಬ್ ಬಂದ್ಬಿಡತ್ತೆ. ಈ ಗಡ್ಡೆ ಗೆಣಸು ಮೇಳ ನೋಡಿದ್ಮೇಲೆ ನಿಮ್ಗೆ ಏನಿಸ್ತದೆ? ಅದೇ, ನಾನಿವಾಗ ಒಂದ್ 8 ವರ್ಷ ಆಯ್ತು ಮೇಳದಲ್ಲಿ ಭಾಗವಹಿಸ್ತಾ ಇದ್ದೀನಿ, ಅಂದ್ರೆ ಚೆನ್ನಾಗ್ ಅನ್ಸತ್ತೆ. ಅದ್ ಮುಂಚಿಂದ 10 ವರ್ಷ ಆಯ್ತು ಇದು ಸ್ಟಾರ್ಟ್ ಮಾಡಿ. ಹಾ, 10ನೇ ವರ್ಷ ಇದು ಸ್ಟಾರ್ಟ್ ಮಾಡಿ, ಚೆನ್ನಾಗ್ ಅನ್ಸುತ್ತೆ. ರಸಿಕಾ ಗಜಾನನ್ ಮಿರಾಸಿ ಕಾಟೇಲಿ. ಈಗ ಈ ಗಡ್ಡೆ ಗೆಣಸು ಮೇಳಕ್ಕೆ ಬಂದಿದ್ದೀರಲ್ಲ, ಇದ್ರ ಬಗ್ಗೆ ಹೇಳಿ, ಏನೇನು ಗಡ್ಡೆ ತಗೊಂಡ್ ಬಂದಿದ್ರಿ, ಅದರ ವಿಶೇಷತೆ ಏನು? ದವಾಚಾಳು, ಕುರ್ಪನೆ ಆಳು, ಚೆಡುವಾಳು, ಪಿಲ್ಕೆ ಆಳು, ಕಾಸರಾಳು ಕಳೆ, ದವೇ ಕಾಸರಾಳು, ದವೇ ದವಾಳು, ಚಿಪಡ ಆಳು, ಜಾಡಕಣ್ಗ, ಕಾಟೆ ಕಣ್ಗ, ಮುಂದ ಚಿರ್ಕ್ಯಾ ಕೋನ್, ತಾಂಬಡೆ ಕೋನ್, ಪಿಲ್ಕ್ಯಾ ಕಂದೆ, ದವೇ ಪಿಲ್ಕ್ಯಾ ಕಂದೆ, ದವೇ ಕಂದೆ, ತಾಂಬಡೆ ಕಂದೆ, ಲಶೂನ್, ಚೆನ್ನಿ ಕೋನ್, ನಾಗರ್ ಕೋನ್, ದುಕರ್ ಕೋನ್, ಸಾವುರ್ ಕೋನ್, ದವೇ ಕೋನ್, ಚುರನ್ಗಡ್ಡ, ಹಳದರ ಬದಲ್ ದವಿ, ಅದು ದವಾ ಕಂದ, ಅದು ಹಳದ ಅಂಬೆ ಹಳದ, ಅದು ದವಾ ಕಸರಾಳು, ಅದು ಕನ್ವಾಲ್, ಅದು ಒಂದು ತಾಂಬಡಿ, ಅದು ತೇರು ದಾಡ ಪನ್ನ ತೇರು, ಪಿಲ್ಕ್ಯಾಚ ತೇರು, ಅದು ಹುಂಡುವಾಳು, ಅದು ಬಿಟ್ರೋಟ್, ಮೂಳಂಗಿ, ಅದು ಬಟಾಟ, ಅದು ಶೇಂಗಾ, ಅದು ಪಾವಸೋ ತೇರು, ಅದು ಚಿಪಡಾ ತೇರು, ಅದು ಧವೋ ತೇರು, ಅದು ರತಾಳೆ ತಾಂಬಡೆ ಗುಲಾಬಿ ರತಾಳೆ, ಅದು ಧವೆ ರತಾಳೆ, ಖೇತೆ ಕನ್ವಾಲ್ ಧವಿ, ಖೇತೆ ಕನ್ವಾಲ್ ತಾಂಬಡಿ, ಅದು ಧವಿ ಕನ್ವಾಲ್. ಸುಮಾರು ಒಂದು 25-30 ಗೆಡ್ಡೆ ಗೆಣಸನ್ನ ತಗೊಂಡ್ಬಂದಿದೆ. 48 ವೆರೈಟಿ ಇದೆ. ಸರಿ, ಇದನ್ನೆಲ್ಲ ನೆಟ್ಟು ಬೆಳೆಸಿರೋ ಅಥವಾ ಕಾಡಲ್ಲಿ ಬೆಳೀತದ? ಹೇಗೆ ಇದು ಗೊಬ್ಬರ ಹಾಕ್ತೀರಾ ಅದಕ್ಕೆ? ಹೌದೌದು. ಏನ್ ಗೊಬ್ಬರ ಹಾಕ್ತೀರಿ? ಅದು ದನದ, ದನದ ಗೊಬ್ಬರ. ಇದನ್ನ ಏನೇನು ಮಾಡಬಹುದು? ಸ್ವಲ್ಪ ಸ್ವಲ್ಪ ಸಾಂಬಾರ್ ಮಾಡುವುದು, ಸ್ವಲ್ಪ ಸ್ವಲ್ಪ ಅದು ಉಪ್ಪು ಹಾಕೊಂಡ ಚಾ ಬರ ಕುಡುವುದು ಹಂಗೆ, ಅದು ಮತ್ತು ಬಜ್ಜಿ ಮಾಡ್ಲಿಕ್ಕೆ ಆಗ್ತಿದೆ, ಅದು ಎಲ್ಲ ಬಜ್ಜಿ ಮಾಡ್ಲಿಕ್ಕೆ, ಅದು ಸಾರ್ ಮಾಡ್ಲಿಕ್ಕೆ ಆಗ್ತದೆ. ಜೇನು ಕೂಡ ತಗೊಂಡ್ಬಂದಿರಿ? ಅದು ತಂದಿದ್ದಾರೆ. ಮತ್ತು ಕೋಕಂ. ಕೋಕಂ, ಕೋಕಂ. ನಮಸ್ಕಾರ. ಏನ್ ಹೆಸರು ನಿಮ್ದು? ಗಜಾನನ್ ಮಾವಳು ಮಿರಾಶಿ. ಗಜಾನನ್ ಅವರೇ, ಈ ಗಡ್ಡೆ ಮೇಳಕ್ಕೆ ಬಂದಿದ್ರಿ, 10-11 ಈ ವರ್ಷ ನಡೀತಾ ಇದೆ, ಏನ್ ಅನಿಸ್ತಾ ಇದೆ? ಚಲೋ. ಈಗ ಮತ್ತು ಈಗ ವರ್ಷ ಹೋದಂಗೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಕಳೆದ 10 ವರ್ಷಗಳಲ್ಲಿ ಕೂಡ ನೀವು ಭಾಗವಹಿಸಿದ್ದೀಯಾ? ಹೌದು, 10 ವರ್ಷದಲ್ಲಿ ಭಾಗವಹಿಸಿದ್ದೀನಿ. ಏನೇನು ಗಡ್ಡೆ ತಗೊಂಡ್ಬಂದಿರಿ ಸರ್? ನಾವು ಮುಡ್ಲಿ, ಗೆಣಸು ಮತ್ತು ಗಡ್ಡೆ, ಬಾಳೆಹಣ್ಣು ಇದೆ. ನಾವು ಬೆಳೆಯೋದೇ ತಗೊಂಡ್ಬರುದು. ಇದನ್ನ ಬೆಳೆಯುದು ಅಂದ್ರೆ ಹೇಗೆ? ಗೊಬ್ಬರಲ್ಲಿ ಹಾಕಿ ಬೆಳಿತೀರಾ? ಹೌದು ಹೌದು, ಗೊಬ್ಬರಲ್ಲಿ. ಸ್ವಲ್ಪ ಹೇಳಿ ಹೇಗೆ ಬೆಳಿತೀರಿ ಅಂತ. ಮಣ್ಣಲ್ಲಿ ಹಾಕಿ, ಆಮೇಲೆ ಅದಕ್ಕೆ ಸಗಣಿ ಸ್ವಲ್ಪ ಹಾಕಿ ಗೊಬ್ಬರ, ಆಮೇಲೆ ಇದು ಮಣ್ಣು ಹಾಕಬೇಕು. ಮಣ್ಣು ಹಾಕಿದ್ಮೇಲೆ 7-8 ತಿಂಗಳು ಅಂದ್ರೆ ಮೇದಲ್ಲಿ ಬೆಳಿತಿರಲ್ಲ, ಈಗ ಅಕ್ಟೋಬರ್ ಅಂದ್ರೆ ಬರ್ತದ ಅದು. ಸಗಣಿ ಒಂದ್ಸರಿ ಕೊಟ್ರೆ ಸಾಕಾಗ್ತದ ಅಥವಾ ಮತ್ತೆ? ಇಲ್ಲ ಇಲ್ಲ, ಪುನಃ ಇಲ್ಲ, ಒಂದ್ಸರಿ ಹಾಕಿದ್ರೆ ಸಾಕು. ಸುಡು ಮಣ್ಣು ಅಂತ ಹಾಕ್ತೀರಾ? ಸುಡು ಮಣ್ಣು ಮೊದಲೇ ಸುಡಬೇಕು, ಅದು ಹಚ್ಚುವಾಗ ಮತ್ತೆ ಸುಟ್ಟು ಆಮೇಲೆ ಹಚ್ಚಬೇಕು ಅದು ಮಣ್ಣಲ್ಲಿ. ಹೌದು. ಈ ಹೆಗ್ಗಣ ಹಂದಿ ಎಲ್ಲ ಬರೋದಿಲ್ಲ? ಬರ್ತದೆ. ಏನ್ ಮಾಡ್ತೀರಾ ಅದಕ್ಕೆ? ಅದಕ್ಕೆ ನಾವು ಬೇಲಿ ಮಾಡ್ತೇವಲ್ಲ. ಹೌದು. ಆಮೇಲೆ ನೀರೆಲ್ಲ ಕೊಡೋದು ಹೇಗೆ? ದಿವಸಕ್ಕೆ ಒಂದ್ಸರಿ ಕೊಟ್ರೆ ಸಾಕು. ಫಸ್ಟ್ ಸ್ಟಾರ್ಟಿಂಗ್ 2 ಸಲ ಕೊಡ್ಬೇಕು, ಆಮೇಲೆ ದಿವಸಕ್ಕೆ ಒಂದ್ಸರಿ ಸ್ವಲ್ಪ ಮೇಲ್ ಬಂದ ಮೇಲೆ ಒಂದ್ಸರಿ ಕೊಟ್ರೆ ಸಾಕು. ಈ ಕೆಸು ಇದೆಯಲ್ಲ, ನೆಡುವಾಗ ಎಷ್ಟು ತೂಕ ಇರ್ತದೆ, ಆಮೇಲೆ ತೆಗೆಯುವಾಗ ಎಷ್ಟು ತೂಕ ಬರ್ತದೆ? ನೆಡೆಯುವಾಗ ಈಗ ಸಣ್ಣ ಸಣ್ಣ ನಾವು ಪೀಸ್ ಮಾಡಿ ಹಾಕ್ತೇವೆ ಇದು. ಆಗ ಈಗ ಆಮೇಲೆ ಇದು ದೊಡ್ಡಾಗಿ ಬರ್ತದೆ. ದೊಡ್ಡದು ಅಂದ್ರೆ ಎಷ್ಟು ಬರ್ತದೆ? ಎಷ್ಟು? 3 ಕಿಲೋ ತೂಕ್ತದ? 4 ಕಿಲೋ? ಇಲ್ಲ, ಅದು ದೊಡ್ಡದು, ಅದ್ರ ಮೇಲೆ ಡಿಪೆಂಡ್. ಅದು ಗೊಬ್ಬರ ಮೇಲೆ ಅಂದ್ರೆ ಒಂದೊಂದ್ಸಲ ದೊಡ್ಡ ಬೆಳೆ ಆದ್ರೆ 3-5 ಕೆಜಿ ಆಗ್ಬಹುದು, ಹಿಂಗ ಸಣ್ಣ ಆದ್ರೆ ಸ್ವಲ್ಪ ಕಮ್ಮಿ ಬರ್ಬೋದು. ಇದುವರೆಗೂ ಜನವರಿ 8ರಂದು ಜೊಯ್ಡಾ ತಾಲೂಕಿನ ಕುಣುಬಿ ಸಮುದಾಯ ಭವನದಲ್ಲಿ ಜರುಗಿದ ಗೆಡ್ಡೆಗೆಣಸು ಮೇಳದ ಬಾನುಲಿ ವರದಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಟಿಎಸ್ ಪ್ರಸಾದ್, ತಾಂತ್ರಿಕ ನೆರವು ದಯಾನಂದ್ ಮೇತ್ರಿ, ಸಂಕಲನ ರೂಪಾಗೌಡ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ರೂಪಕ. ಶ್ರವಣ. ಓ, ಇದು ಯಾರೋ ಬರ್ತಾ ಇದ್ದ ಹಾಗೆ ಕಾಣ್ತಾ ಇದೆಯಲ್ಲ. ಯಾರೋ ಅಲ್ಲ, ನಾನೇ. ಎಂತ ಹೇಳುದು ಮಾರಾಯರ, ಅದು ಮಳೆ ಮಳೆ ಅಂತ ಇಷ್ಟು ದಿವಸ ಮಳೆ ಆಯ್ತು, ಈಗ ನೋಡಿದ್ರೆ ಅದೇ ಚಳಿ ಚಳಿ. ಎಂತ ಚಳಿ ಮಾರಾಯರ, ಅಯ್ಯೋ ವಿಪರೀತ, ತಡಿಲಿಕ್ಕೆ ಆಗುದಿಲ್ಲ. ಆ ನಮ್ನೆ ಚಳಿ ಅಲ್ಲ, ಮಲಗುವವರಿಗೆ ಒಳ್ಳೆ. ಶ್ಯಾಮಣ್ಣ ಅವ್ರು ಯಾವತ್ತು ಹೇಳ್ತಾ ಇದ್ರು, ಇಲ್ಲೆಲ್ಲ ಶೆಕೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಚಳಿನೇ ಇರ್ತದೆ. ನಾನು ಈ ಶಿರ್ಸಿ ಸಿದ್ದಾಪುರ ಹೋಗಿದ್ವಲ್ಲ, ಹೋಗುವಾಗೆಲ್ಲ ನೋಡುದು ಅಲ್ಲಿ ಸ್ವಲ್ಪ ಜಾಸ್ತಿ ಚಳಿ ಉಂಟು ಅಂತ. ಭಯಂಕರ ಚಳಿ ಮಾರ, ಎಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ರಾತ್ರಿ ನಿದ್ರೆ ಹೋಗುದಿಲ್ಲ. ಅಲ್ಲ ಅಂದ್ರೆ ಎಲ್ಲಿ ಸುತ್ತಮುತ್ತ ಗದ್ದೆ ಮತ್ತೆ ಕಾಡು ಇಂಥದ್ದೆಲ್ಲ ಇರ್ತದೋ ಅಲ್ಲೆಲ್ಲ ಸ್ವಲ್ಪ ಚಳಿ ಜಾಸ್ತಿ ಇರ್ತದೆ. ಇಲ್ಲಿ ಯಾವಾಗೂ ಇಲ್ಲಿ ಕರಾವಳಿ ಅಲ್ಲ, ಇಲ್ಲಿ ಶೆಕೆ ಮೈಯಲ್ಲಿ ಯಾವಾಗೂ ಬೆವರು ಬರ್ತಾ ಇರ್ತದೆ. ಅಂದ್ರೆ ಬೆವರು ಸುರಿಸಿ ದುಡಿಬೇಕು ಅಂತೇನಿಲ್ಲ, ಹಾಗೆ ಇದ್ರು ಕೂಡ ಬೆವರ್ತದೆ. ಅಲ್ಲ ಈಗ ನಿಮ್ಮ ಸಿದ್ದಾಪುರ ಅಥವಾ ಶಿರಸಿ ಅಂತಲ್ಲಪುರ ಭಾರತದ ಯಾವ ಪ್ರದೇಶ ತೆಗೆದುಕೊಂಡು ಕೂಡ ಸರಾಸರಿ ಒಂದು ಟೆಂಪರೇಚರ್ ಅಂತ ಇರ್ತದಲ್ಲ, ಅದಕ್ಕೆ ಹೋಲಿಕೆ ಮಾಡಿದ್ರೆ ಈಗ ಹೋದ ವರ್ಷಕ್ಕೆಲ್ಲ ಹೋಲಿಕೆ ಮಾಡಿದ್ರೆ ಒಂದು 4-5 degrees ಅಷ್ಟು ಟೆಂಪರೇಚರ್ ಕಡಿಮೆ ಇದೆ ಅಂತೆ. ಓ ಈ ಸಲ ಸ್ವಲ್ಪ ವಿಪರೀತ ಚಳಿ ಇದೆ, ಚಳಿ ಇದೆ. ಹಾಗೆ ಈ ಸಲ ಮಳೆನೂ ಕೂಡ ಸ್ವಲ್ಪ ವಿಪರೀತ ಆಗಿತ್ತು, ಆ ಲೆಕ್ಕದಲ್ಲಿ ಚಳಿನೂ ಕೂಡ ಸ್ವಲ್ಪ ವಿಪರೀತ ಇದ್ದಂಗೆ ಇದೆ. ಇನ್ನು ಸ್ವಲ್ಪ ದಿವಸ ಹೀಗೆ ನಡಿಬಹುದು ಅಂತ ಕಾಣ್ತದೆ ಚಳಿಗಾಲ. ಹೋದ ವರ್ಷ ಅಂತೂ ಚಳಿಗಾಲವೇ ಇರಲಿಲ್ಲ ಇರ್ಲಿಲ್ಲ ಹೌದಲ್ವಾ, ಒಂದು ಸುಮಾರು ವರ್ಷ ಚಳಿನೇ ಇರಲಿಲ್ಲ ಶಾಮಣ್ಣ ಈ ಕಡೆ ಎಲ್ಲ. ಈ ಸಲನೇ ಚಳಿ ಶುರುವಾಗಿದೆಯಾ? ಯೋಚನೆ ಮಾಡುದೇನಂದ್ರೆ ಚಳಿ ಸ್ವಲ್ಪ ಜಾಸ್ತಿ ಆದ್ರೆ ಈ ಮಾವು ಹಲಸು ಎಲ್ಲ ಈಗ ಬಿಡುವ ಸಮಯ ಅಲ್ಲ, ಗೇರು ಇದೆಲ್ಲ ಬಿಡ್ಲಿಕ್ಕೆ ಒಳ್ಳೇದು ಅಂತ. ಹೌದು, ಆದ್ರೂ ಹೆಚ್ಚು ಚಳಿ ಬಿದ್ರೆ ಇಬ್ಬನಿ ಬಿದ್ರೆ ಅದೆಲ್ಲ ಸುಟ್ಟು ಹೋಗ್ತದೆ, ಬಿಸಿಲು ಬಿದ್ರೆ ಅಂತಾರಪ್ಪ. ಇಲ್ಲ ಅದೊಂದು ನಂಬಿಕೆ ಅಷ್ಟೇ. ಈಗ ಈ ಗೇರು ಎಲ್ಲ ಉಂಟಲ್ಲ, ಗೇರು ಆಗ್ಬಹುದು ಮಾವು ಆಗ್ಬಹುದು, ಇದರಲ್ಲಿ ಹೂ ಬಿಡುವ ಸಮಯದಲ್ಲಿ ಏನಾದ್ರೂ ಮೋಡ ಬಂತು ಅಂತಂದ್ರೆ ಅದರಲ್ಲಿ ಒಂದು ರೀತಿಯ ಟೀ ಸೊಳ್ಳೆ ಅಂತ ಒಂದು ರೀತಿಯ ಸೊಳ್ಳೆ ಬರ್ತದೆ. ಈ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಮೋಡ ಇದ್ರೆ, ಹಾಗಾಗಿ ಈ ಹೂವಿನ ರಸವನ್ನೆಲ್ಲ ಹೀರಿ ಅದು ಕರಟುವ ಹಾಗೆ ಮಾಡ್ತದೆ. ಹಾಗಾಗಿ ನಾವೇನು ಜನಸಾಮಾನ್ಯರು ಏನು ಯೋಚನೆ ಮಾಡ್ತೀವಿ, ಮೋಡ ಜಾಸ್ತಿ ಆಗ್ಬಿಟ್ರೆ ಹೂ ಎಲ್ಲ ಕರಟಿ ಹೋಗ್ತದೆ ಅಂತ, ನೇರವಾಗಿ ಸಂಬಂಧ ಅಲ್ಲ ಅದು. ಸೊಳ್ಳೆಯಿಂದ ಈ ನಮ್ಗೆ ಕೇವಲ ನಮ್ ಕಚ್ಚು ಸೊಳ್ಳೆ ಒಂದೇ ಗೊತ್ತು, ಪ್ರಸಾದ್ ಅಣ್ಣನಿಗೆ ಎಲ್ಲ ಸೊಳ್ಳೆ ಬಗ್ಗೆ ಮಾಹಿತಿ ಇದೆ ನೋಡಿ. ಅಂದ್ರೆ ಟೀ ಕುಡ್ಕೊಂಡು ಬಂದ ಸೊಳ್ಳೆ ಇರ್ಬೇಕು. ಅದು ಹೋಗ್ಲಿ ಶಿವಣ್ಣ, ಈಗ ನಾಡಿದ್ದು 12ನೇ ತಾರೀಕು ಭಾರತದ ಒಂದು ಯುವ ದಿನ ಅಂತ ಆಚರಣೆ ಮಾಡ್ತಾ ಇದ್ವಿ, ಯಾಕೆ ಹೇಳು? ಯುವ ದಿನ ಅಂದ್ರೆ ಯುವಕರು, ನಾಳಿನ ಪ್ರಜೆಗಳು, ನಾಳಿನ ಭವಿಷ್ಯ, ಯುವ ಜನಾಂಗ. ಯಾವ ದೇಶದಲ್ಲಿ ಯುವ ಜನಾಂಗ ಒಂದು ಸದೃಢವಾಗಿರ್ತದೆ ಆ ರಾಷ್ಟ್ರ ಬಲಿಷ್ಠ ಆಗಿರ್ತದೆ ಅಂತ ನನ್ನ ಅನಿಸಿಕೆ. ಹೌದು ಶಾಮಣ್ಣ, ಮತ್ತೆ ಯುವ ದಿನ ಅಂದ್ರೆ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಆಚರಣೆ ಮಾಡ್ತಾರೆ. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಮೆರಿಕದಲ್ಲಿ ಹೋಗಿ ಭಾಷಣ ಮಾಡಿದ್ರು, ಏನು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ವಿರಮಿಸದಿರಿ ಅಂತ ಹೇಳಿದ್ರು. ಅದೊಂದು ಸಂದೇಶ ಅಲ್ವಾ? ಹೌದು, ಈಗ ನಾವೆಲ್ಲ ಹೇಳ್ತೀವಿ ಯುವಕರೆಲ್ಲ ದಾರಿ ತಪ್ತಾ ಇದಾರೆ ಅಂತ ಹೇಳ್ತೀವಲ್ಲ. ಹಾಗಾಗಿ ಸರಿಯಾದಂತಹ ಗುರಿ ಮತ್ತು ಸರಿಯಾದಂತಹ ಗುರು ಸಿಕ್ಕಿದ್ರೆ, ಪರಿಶ್ರಮ ಪಟ್ರೆ, ನಾವೇನು ಗುರಿಯನ್ನ ಹಾಕೊಂಡಿದ್ದು ಅದನ್ನ ಮುಟ್ಟುವುದಕ್ಕೆ ಸಾಧ್ಯ ಆಗ್ತದೆ ಅಂತ. ಆದ್ರೂ ಪ್ರಸಾದ ಅಣ್ಣ, ರೂಪಕ, ನಮ್ಗನ್ಸ್ತದೆ ವಿವೇಕಾನಂದರು ಏನು ಆವತ್ತು ಸಂದೇಶ ಕೊಟ್ರು, ಆ ಸಂದೇಶ ಇಂದಿನ ಶಿಕ್ಷಣ ನೋಡಿದ್ರೆ ಯುವ ಸಂಸ್ಕೃತಿ ಕಡಿಮೆ, ಯುವ ಜನಾಂಗ ಒಂಥರ ದಾರಿ ತಪ್ತಾ ಇದೆ. ಅದೇ ನಾವು ಏನು ಗುರಿಯನ್ನ ಇಟ್ಕೊಂಡಿರ್ತೀವೋ ಅದರಡೆಗೆ ನಾವು ನಡಿಬೇಕು ಅಂತ. ನಡಿಬೇಕು ಅಂದ್ರೆ ಪರಿಶ್ರಮ ಪಡಬೇಕು, ಗುರಿಯ ಜೊತೆಗೆ ನಾವು ಪರಿಶ್ರಮ ಪಡಬೇಕು, ಹಾಗಿದ್ರೆ ಮಾತ್ರ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಈಗ APJ ಅಬ್ದುಲ್ ಕಲಾಂ ಮಾಜಿ ರಾಷ್ಟ್ರಪತಿಗಳು ಕೂಡ ಅದನ್ನ ಹೇಳುದು, ಗುರಿ ಇಡಬೇಕಿದ್ರೆ ಸಣ್ಣ ಸಣ್ಣ ಗುರಿಗಳನ್ನ ಇಡಬೇಡಿ, ದೊಡ್ಡ ಗುರಿಯನ್ನ ಇಟ್ಕೊಳ್ಳಿ ಅಂತ. ಆವಾಗ ನಾವು ಸಣ್ಣ ಗುರಿ ಇಟ್ಕೊಂಡ್ರೆ ಏನಾಗ್ತದೆ, ಅಲ್ಲಿಗೆ ನಾವೆಲ್ಲ ಗೆದ್ದು ಬಿಟ್ಟಿವಿ. ಸ್ವಾಮಿ ವಿವೇಕಾನಂದರು ಹೇಗೆ ಪ್ರಸಿದ್ಧಿ ಅಂದ್ರೆ ಅವರು ಯುವ ಜನರ ಐಕಾನ್ ಅಂತಾನೆ ಪ್ರಸಿದ್ಧಿ. ಈಗ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಕೇಳಿದ್ರೆ ಯಾರ್ಯಾರೋ ಫಿಲ್ಮ್ ಆಕ್ಟರ್ ಗಳನ್ನು ಅಥವಾ ಯಾರೋ ಕ್ರಿಕೆಟ್ ಪ್ಲೇಯರ್ ಗಳನ್ನು ಹೇಳುದಿದೆ. ಬೇಡ ಅಂತಲ್ಲ, ಅವರು ಇರ್ಲಿ, ಆದ್ರೆ ಅವರೇ ಆಗುವುದಕ್ಕೆ ನೀವು ಹೋಗಬಾರದು. ಒಳ್ಳೆಯ ಗುಣಗಳು ಎಲ್ಲಿಂದ ಯಾರಿಂದ ಬಂದರೂ ಕೂಡ ಅದನ್ನು ನಾವು ಸ್ವೀಕರಿಸಬೇಕು, ನಮ್ಮತನವನ್ನು ಅದರ ಜೊತೆಗೆ ಸೇರಿಸಿಕೊಂಡು ನಾವೇ ಆಗಬೇಕು ಅಂತ. ಹೀಗೆ ಅಂದ್ರೆ ಏನಾದರೂ ಸಮಾಜಕ್ಕೆ, ದೇಶಕ್ಕೆ, ರಾಷ್ಟ್ರಕ್ಕೆ ಏನಾದರೂ ನೀಡುವಂತ ವ್ಯಕ್ತಿ, ಸೇವೆ ಸಲ್ಲಿಸುವಂತ ವ್ಯಕ್ತಿ. ಈ ರೀತಿ ಮಾತನಾಡಿದ್ ನೋಡಿದ್ರೆ ನಾಡಿದ್ದು ಈ ರಿಪಬ್ಲಿಕ್ ಡೇ ಇದು ಗಣರಾಜ್ಯೋತ್ಸವ, ಅದಕ್ಕೆ ತಯಾರು ಮಾಡ್ಕೊಂಡಾಗಿದೆ ಅಲ್ಲ. ನಾನು ಆದ್ಯ ನೀವು ವಿವೇಕಾನಂದರು ಏನು ಜನತೆಗೆ ಸಂದೇಶ ಕೊಟ್ಟರು, ಬಿಸಿರಕ್ತ ಅಂತ ಒಂದು ಸಂದೇಶದ ಮೂಲಕ ನಾವು ಕೂಡ ಈಗ ಯುವ ಜನಾಂಗ ಎದ್ದೇಳ್ಬೇಕು, ಎಚ್ಚೆತ್ಕೊಳ್ಬೇಕು. ಸುಮ್ಮನೆ ಇಲ್ಲದ ವ್ಯಸನಗಳನ್ನು ಮಾಡಿ ಜೀವನವನ್ನು ಹಾಳು ಮಾಡೋದಕ್ಕಿಂತ ಸಮಾಜಮುಖಿ ಆಗ್ಬೇಕು, ಪ್ರಜ್ಞಾವಂತ ಸಮಾಜರಾಗಬೇಕು, ಕರ್ತವ್ಯ ಪ್ರಜ್ಞೆ ಇರಬೇಕು, ಸಮಯ ಪ್ರಜ್ಞೆ ಇರಬೇಕು. ಅಂದ್ರೆ ಶಿವಣ್ಣ, ಈಗ ನಮ್ಮ ಮನೆಯಲ್ಲಿ ಈಗ ಶಾಲೆಯಲ್ಲಿ ಮಕ್ಕಳು ಎಷ್ಟು ಗಂಟೆ ಓದ್ತಾರೋ ಅಥವಾ ಗಂಟೆ ಕಳೀತಾರೋ ಅದಕ್ಕಿಂತ ಜಾಸ್ತಿ ಸಮಯವನ್ನ ಮನೆಯಲ್ಲಿ ಅವರು ಇರ್ತಾರೆ ಮಕ್ಕಳು. ಈಗ ಹಿರಿಯರೆಲ್ಲ ಮನೆಯಲ್ಲಿ ಇರ್ತಾರೆ, ಅವರು ಸೂಕ್ತವಾದಂತಹ ಮಾರ್ಗದರ್ಶನ ಕೊಡಬೇಕು. ಶಾಲೆಗೆ ಹೋಗುವುದು ಪಠ್ಯವನ್ನ ಕಲಿಯುವುದಕ್ಕೆ ಮಾತ್ರ, ಉಳಿದ ಏನು ನಿಮ್ಮ ಏನು ಸಂಸ್ಕೃತಿನೋ ಕಲೆನೋ ಮತ್ತೊಂದು ಏನು ಇದೆಯೋ ಅದು ಮನೆಗೆ ಮನೆಯಲ್ಲಿ ವಾತಾವರಣ ಕೂಡ ಅದಕ್ಕೆ ಪೂರಕವಾಗಿರಬೇಕು, ಬೆಂಬಲವಾಗಿ ನಿಲ್ಲಬೇಕು. ಮನೆಯಲ್ಲಿ ಹಿರಿಯರು ಮಾರ್ಗದರ್ಶನ ಕೊಡಬೇಕು, ಹಿಂಗಾಗ್ಬೇಕು. ಮತ್ತೆ ಒಂದು ಗುರಿ ಅಂತ ಇಟ್ಕೊಂಡ್ರೆ ಅದು ಸಾಧಿಸೋದ ತನಕ ಬಿಡಬಾರ್ದು. ಅಂದ್ರೆ ಶಾಲೆಗೆ ಹೋಗಿ ಅವ್ರು ಬಂದ್ಬಿಟ್ರೆ ಮುಗಿತ ಅವ್ರ ಕೆಲಸ ಅಂತ ಹಾಗೆ ಬಿಡಬಾರ್ದು. ಸಾಧ್ಯವಾದಷ್ಟು ಮಕ್ಕಳ ಬಗ್ಗೆ ಎಚ್ಚರ ಇರಬೇಕು. ಆಮೇಲೆ 14ನೇ ತಾರೀಕಿನಿಂದ ಈ ಪ್ರಾಣಿ ದಯಾ ಸಂಘಗಳು ಅಂತೆಲ್ಲ ಇರ್ತಾವಲ್ಲ, ಪ್ರಾಣಿ ಕ್ಷೇಮ ಒಂದು ಪಾಕ್ಷಿಕ ಅಂತಲೂ ಕೂಡ ಆಚರಣೆ ಮಾಡ್ತಾರಂತೆ. ಪಾಕ್ಷಿಕ ಅಂದ್ರೆ ಒಂದು 15 ದಿವಸಗಳ ಕಾರ್ಯಕ್ರಮ ಸಾಮಾನ್ಯವಾಗಿ. ಅದಂತೂ ನಮ್ಮ ಕಾರವಾರದಲ್ಲಂತೂ ನೋಡ್ತಾ ಇರ್ತೀವಿ, ಯಾವಾಗ ನೋಡ್ರು ಬೀದಿ ಬದಿಯಲ್ಲಿ ಆ ದನಗಳು ಓಡಾಡ್ತಿರ್ತವೆ, ಓಡಾಡ್ತವೆ, ಬೆಕ್ಕು ಇರ್ತವೆ, ಎಲ್ಲವೂ ಇರ್ತವೆ. ಹಗಲು ಹೊತ್ತಿನಲ್ಲಿ ಏನೋ ನಮ್ಗೆ ಕಣ್ಣು ಕಾಣುತ್ತದೆ, ಏನೋ ತೊಂದರೆ ಇಲ್ಲ. ಸ್ವಲ್ಪ ಕತ್ಲೆ ಆದ್ಮೇಲೆ ಹೆಚ್ಚು ಪ್ರಕಾಶ ಇಲ್ಲದೆ ಇರುವಂತ ಒಂದು ವಾಹನವನ್ನು ನಾವು ಏನಾದ್ರೂ ಚಲಾವಣೆ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಇವು ದಾರಿಯಲ್ಲಿ ಮಲ್ಕೊಂಡಿರ್ತವೆ, ಅದ್ರ ಮೇಲೆ ಹಾಯುವಂತ ಒಂದು ಸಂದರ್ಭವು ಕೂಡ ಬರ್ತದೆ ಅಂತ. ಆದ್ರೆ ಈ ಪ್ರಾಣಿಗಳಿಗೆ ನಮ್ಮ ಭಾಷೆ ಅರ್ಥ ಆಗುದಿಲ್ಲ, ಅವರಿಗೆ ಪ್ರಪಂಚ ಅಂದ್ರೆ ಏನು ಎಲ್ಲ ಒಂದೇ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಿ ನಮ್ಮ ಆ ಜಾಗೃತಿಯನ್ನ ನಾವೇ ಮಾಡಬೇಕು ಅಂತ. ಅಂದ್ರೆ ಆದಷ್ಟು ಸುರಕ್ಷಿತವಾಗಿ ಸಂಯಮದಿಂದ ಗಾಡಿಯನ್ನು ಓಡಿಸೋದಿರ್ಲಿ ಅಥವಾ ಇನ್ನೊಂದು ಏನಾದ್ರೂ ಕೆಲಸ ಮಾಡೋದಿರ್ಲಿ, ಅವುಗಳಿಗೆ ಅಪಾಯ ಆಗದಂತೆ. ಅಂದ್ರೆ ನಮ್ಗೆ ಮನುಷ್ಯರಿಗೆ ಬುದ್ಧಿ ಇದೆ, ತಿಳಿತದೆ, ಅವುಗಳಿಗೆ ನಮಗೂ ಅಪಾಯ ಆಗದ ಹಾಗೆ ನಾವು ನೋಡ್ಕೊಳ್ಬೇಕು. ಹೀಗೆ ಆಮೇಲೆ ಈಗ ಇಷ್ಟೋ ಸರಿ ಈ ಪ್ರಾಣಿ ದಯಾ ಸಂಘಗಳಲ್ಲಿ ಯಾಕೆ ಬರ್ತವೆ ಅಂದ್ರೆ, ನಾಯಿಗಳಿಗೆ ಕಂಡ ತಕ್ಷಣ ಕಲ್ಲು ಹೊಡೆಯುವುದು, ಆಮೇಲೆ ದನಗಳನ್ನ ಓಡಿಸೋದು, ಈ ಜಾಗ ಬೇಡ ಅಂತ ಓಡಿಸೋದು ಅಂತದ್ದೆಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಎಷ್ಟೋ ಸರಿ ಈಗ ಆಕ್ಸಿಡೆಂಟ್ ಆದಂತ ಒಂದು ಸಂದರ್ಭದಲ್ಲಿ ಹಿಟ್ ಅಂಡ್ರ ಅಂತ ಅಂದ್ರೆ ಅಲ್ಲೇ ಇರೋದಿಲ್ಲ, ಹೀಗೆ ತಿರುಗಿ ನೋಡ್ತಾರೆ ಹಾಗೆ ಹೋಗ್ತಾರೆ. ಅಕಸ್ಮಾತ್ ಆದ್ರೂ ಅವುಗಳಿಗೆ ರಕ್ಷಣೆ ಅಪಾಯ ಇದ್ರೂ ಕೂಡ ಯಾರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ, ಅವ್ರಿಗೆ ಬಾಯಿ ಬರೋದಿಲ್ಲ. ಅವರ ಪರಿಸ್ಥಿತಿಯನ್ನ ನಾವು ಅರ್ಥ ಮಾಡಿಕೊಂಡು ಅವಳಿಗೆ ಏನು ನೀರು ಬೇಕು ಅಥವಾ ಏನು ಬ್ಯಾಂಡೇಜ್ ಚಿಕಿತ್ಸೆ ಬೇಕು ಅದನ್ನ ಮಾಡಿಕೊಂಡು ನಂತರ ಮುಂದುವರಿಬೇಕು ಅಂತ. ಅದು ಅದು ಸರಿ ಪ್ರಸಾದಣ್ಣ. ಈಗ ಏನಾಗ್ತದೆ ಅಂದ್ರೆ ಈಗ ಒಂದು ಬೆಳೆ ಮಾಡಿರ್ತಾನೆ ಅಥವಾ ಮನೆಯಲ್ಲಿ ಹಿತ್ತು ಇದು ಈಗ ದನಕರುಗಳು ಬರ್ತಾವ ಅವಾಗ ಹೆಂಗೆ ಅವನು ಇದು ಮಾಡ ಅವಾಗ ಅವನ್ನ ನಾವು ಇದು ಓಡಿಸ್ಲೇಬೇಕಾಗ್ತದೆ ಅನಿವಾರ್ಯವಾಗಿ. ಈಗ ಸಹಜೀವನ ಅಂತಿದೆ, ಈಗ ನಾವು ಕಾಡಿನಲ್ಲಿ ಹೋಗಿ ಕೃಷಿ ಮಾಡಿದ್ರೆ ಅಥವಾ ನಮ್ಮ ಜಮೀನಿನ ಪಕ್ಕದಲ್ಲೇ ಕಾಡಿದೆ, ಕಾಡಿನಲ್ಲಿ ತಿನ್ನುವುದಕ್ಕೆ ಏನು ಇಲ್ಲ ಏನು ಇಲ್ಲ, ಆವಾಗ ಏನ್ ಮಾಡ್ತೇವೆ, ನಾಲ್ಕು ಕಾನಿನ ಮಂಗಗಳಾಗ್ಬಹುದು ಅಥವಾ ದನಗಳಾಗ್ಬಹುದು ಕಾಡೆಮ್ಮೆಗಳಾಗ್ಬಹುದು ನೋಡ್ತಾವಾಗಲೇ ಬರ್ತಾರೆ. ಕಾಡಿನ ಸುತ್ತಮುತ್ತ ಅಂದ್ರೆ ನೇರವಾಗಿ ಕಾಡಿನ ಒಳಗಡೆ ಹೋಗದಿದ್ರೂ ಕೂಡ ರಸ್ತೆಯ ಒಂದು ಪಕ್ಕದಲ್ಲೋ ಆ ಕಡೆ ಈ ಕಡೆಯೋ ಒಂದಷ್ಟು ಹಣ್ಣು ಬಿಡುವಂತಹ ಗಿಡಗಳನ್ನ ನೆಡಬೇಕು ಅಂತ, ಅದನ್ನ ಪ್ರೋತ್ಸಾಹಿಸಬೇಕು. ಜೊತೆಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಅಭಾವ ಆಗ್ತದೆ, ಸೊ ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲ ಈ ತಗ್ಗು ಪ್ರದೇಶಗಳನ್ನು ಕೆರೆಗಳು ಗುಂಡಿಗಳು ಇರ್ತಾವಲ್ಲ ಅವುಗಳಲ್ಲಿ ನೀರು ನಿಲ್ಲುವ ಹಾಗೆ ಮಾಡಬೇಕು ಅಂತ. ಅಲ್ಲಲ್ಲ ಪ್ರಸರ್, ನಾನು ಈಗ ಏನ್ ಮಾಡಿದೀನಿ ಅಂದ್ರೆ ಈ ಬೇಸಿಗೆಯಲ್ಲಿ ಒಂದ್ ಎರಡು ಮೂರು ಬಕೆಟ್ ಒಯ್ದಿಟ್ಬಿಟ್ಟಿದ್ದೀನಿ, ಅವಕ್ಕೆ ಏನ್ ಮಾಡಿ ಈಗ ನವಿಲು ಗೀಲು ಬರ್ತಾ ಇರ್ತಾವಲ್ಲ ಅದಕ್ಕಾಗಿ ಈ ಬೋರ್ನಿಂದ ಬಾವಿಯಿಂದ ನೀರು ತುಂಬಿ ದಿವಸ ನೀರನ್ನು ಖಾಲಿ ಮಾಡುದು ಮತ್ತೆ ಹೊಸ ನೀರನ್ನು ನೀಡುದು ಹೀಗೆ ಮಾಡಿರ್ತೀವಿ. ಯಾವ್ದಾದ್ರು ಪ್ರಾಣಿ ಬಂದ್ರೆ ನೀರಿಗಾಗಿ ಎಲ್ಲ ಒಳ್ಳೆ ಕೆಲಸ ಹಿಂಗೆ ನಂದು ಕಾಳಜಿ ನನ್ನ ಪೈಪ್ ಅನ್ನು ಕಟ್ ಮಾಡ್ಬಿಟ್ಟು ಅದಕ್ಕೆ ಸುಲಭವಾಗಿ ನೀರ್ ಸಿಕ್ಬಿಟ್ರೆ ನನ್ನ ಪೈಪಿನ ಕಡೆ ಕಣ್ಣು ಹೋಗುದಿಲ್ಲ. ಈ ರೀತಿ ಮಾಡಿದೀನಿ ಎರಡು ಹಣ್ಣುಗಳಿಗೆ ಇಟ್ಬಿಡು. ಅಲ್ಲ ಅದೇನೋ ಸರಿ, ನೀವು ಪೇಟೆಯಿಂದ ದುಡ್ಡು ಕೊಟ್ಟು ತಂದು ಇಡಬೇಕು ಅಂತ ಇಲ್ಲ, ಮನೆಯಲ್ಲೇ ಬೆಳೆದ ಪೇರಳೆ ಹಣ್ಣು ಮತ್ತು ಈ ಬಾಳೆಹಣ್ಣು ಅದನ್ನ ಒಂದಷ್ಟು ಅವುಗಳಿಗೆ ಕೊಟ್ಟ ಅವರ ಪಾಲನ್ನು ಕೊಟ್ಟು ಬಿಟ್ರೆ ಮತ್ತೆ ಹೆಚ್ಚು ತಂಟೆಗೆ ಬರ್ಲಿಕ್ಕಿಲ್ಲ. ಈ ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡುವ ಜೊತೆಗೆ ಜೊತೆಗೆ ನಾವು ಯುವಕರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ದಾರಿ ತಪ್ತಾ ಇದ್ದೇವೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀವಲ್ಲ. 15ನೇ ತಾರೀಕು ಭಾರತೀಯ ಸೇನಾ ದಿನ ಅಂತ ಬರ್ತಾ ಇದೆ ಈ 15ನೇ ತಾರೀಕು 15ನೇ ತಾರೀಕಿಗೆ. ಈ ಸೇನೆ ಬಗ್ಗೆ ಯೋಚನೆ ಮಾಡಬೇಕಿದ್ರೆ ಜನರಲ್ ಕಾರ್ಯಪ್ಪನ ಬಗ್ಗೆ ಯೋಚನೆ ಮಾಡಬೇಕು. ಜನರಲ್ ಕಾರ್ಯಪ್ಪ ಅವರು ಸ್ವತಂತ್ರ ಭಾರತದಲ್ಲಿ 1949ರಲ್ಲಿ ಸೇನಾ ಮುಖ್ಯಸ್ಥರಾಗಿ ನಿಯುಕ್ತಿ ಒಪ್ಪಿಕೊಂಡವರು, ಮೊದಲು ಬ್ರಿಟಿಷರಿದ್ರು. ಆ ನಂತರ ಸ್ವತಂತ್ರ ಭಾರತದಲ್ಲಿ 1949ರಲ್ಲಿ ಈ ಜನವರಿ 15ನೇ ತಾರೀಕು ಅವರು ನಿಯುಕ್ತಿಗೊಂಡು ಆ ದಿವಸವನ್ನೇ ಅವ್ರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅಂತ ಒಂದು ಬಿರುದು ಕೂಡ ಇದೆ ಅವರಿಗೆ. ಬಹಳ ಶಿಸ್ತಿನ ಮನುಷ್ಯ ನಮ್ಮ ಕೊಡಗಿನವರು. ಹಾಗಾಗಿ ಆ ದಿನವನ್ನ ಸೇನಾ ದಿನ ಅಂತ ಆಚರಣೆ ಮಾಡ್ತಾರೆ. ಮತ್ತೆ ಶಾಮಣ್ಣ, ಈ ಸೈನಿಕರು ಅಂದ್ರೆ ಅವರು ತ್ಯಾಗ ಬಲಿದಾನವನ್ನ ಸ್ಮರಿಸುವಂತ ದಿನನೂ ಕೂಡ ಹೌದು ಆ ದಿನ. ಈಗ ನಾವು ಹೇಳಿದ್ವಲ್ಲ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಮಾತಾಡಿದ್ವಲ್ಲ, ಅವರು ಯುವಕರಿಗೆ ಅಂದ್ರೆ ಅವರು ಏನಾದ್ರೂ ಒಂದು ಗುರಿ ಸಾಧಿಸಬೇಕು ಅಂತಂದ್ರೆ ಅವ್ರ ಮನಸ್ಸು ಗಟ್ಟಿಯಾಗಿರ್ಬೇಕು, ದೇಹ ಗಟ್ಟಿಯಾಗಿರ್ಬೇಕು ಅಂತ ಹೇಳಿದ್ರು ಅವರು. ಹಾಗೆ ಈ ಸೇನೆಗೆ ಸೇರ್ಬೇಕಂದ್ರೂ ಕೂಡ ಅವರು ಗಟ್ಟಿ ಇರ್ಬೇಕು ಮತ್ ಮನಸ್ಸು ಮಾಡ್ಬೇಕು ಅಲ್ಲ ಶಮಣ್ಣ. ಹಾಗೆ ಈಗ ಸೈನ್ಯಕ್ಕೆ ಸೇರ್ಲಿಕ್ಕೆ ಬಹಳಷ್ಟು ಅವಕಾಶ. ಈಗ ಏನು ಅಗ್ನಿವೀರರು ಅಂತ ಏನೋ ಯೋಜನೆ ಮಾಡಿದೆ ಸರ್ಕಾರ, ಹೊರದೇಶದಲ್ಲೂ ಕೂಡ ಆ ರೀತಿ ಯೋಜನೆ ಇದೆ ಅಂತೆ. ಈಗ ನಮ್ಮ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಕೂಡ ಹಾಗೆ ಮಾಡಿದೆ. ಈಗ ಸಾಕಷ್ಟು ಯುವಕರು ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡುವವರಿಗೆ ಬಹಳಷ್ಟು ಅವಕಾಶಗಳಿವೆ ಅಂತ ಆಯ್ತು ಅಲ್ಲ. ಅದೊಂದು ದೇಶ ಸೇವೆ ಮಾಡುವುದರ